ಇದು ಆಕಾಶವಾಣಿ ಕರ್ನಾಟಕ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೇ ನಿರ್ವಿಷಮಯಗೊಳಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ ನೇಗಿಲ ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ರಾಯಚೂರು ತಾಲೂಕಿನ ಗಿಲೆಸ್ಕೂರು ಗ್ರಾಮದ ರಮೇಶ್ ಅವರ ಪಪ್ಪಾಯ ಬೆಳೆಯ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವಿರಿ. ನಂತರ ಪೇಟೆ ಧಾರಣೆ ಹಾಗೂ ರೈತ ಬಂಧು ಮತ್ತು ಪೌಷ್ಟಿಕ ಕೈತೋಟ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ವಿಷಯ ರಾಯಚೂರು ತಾಲೂಕಿನಲ್ಲಿ ರೈತ ಬಂಧು ಯೋಜನೆಯ ಫಲಾನುಭವಿಗಳೊಂದಿಗೆ ಸಂದರ್ಶನ ಆಧಾರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ರಾಯಚೂರು. ಮೊದಲಿಗೆ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ರಾಯಚೂರು ತಾಲೂಕಿನ ಗಿಲೆಸ್ಕೂರು ಗ್ರಾಮದ ರಮೇಶ್ ಅವರ ಪಪ್ಪಾಯ ಬೆಳೆಯ ಅನುಭವಗಳನ್ನು. ರೈತ ಬಾಂಧವರು ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ರಮೇಶ್ ಅಂತ ಹೇಳಿ. ಇವರು ಗಿಲ್ಲೆಸ್ಗೂರಿನಲ್ಲಿ 1 ಎಕರೆ ಪಪ್ಪಾಯವನ್ನು ಬೆಳೆದಿದ್ದಾರೆ. ಪಪ್ಪಾಯ ಚೆನ್ನಾಗಿ ಬಂದಿದೆ, ಈಗಾಗಲೇ ಕಟಾವು ನಡೆದಿದೆ. 1-2 ಕಟಾವನ್ನು ಮಾರಿದ್ದಾರೆ, ಇನ್ನೂ ಬೆಳೆ ಹೊಲದಲ್ಲಿ ನಿಂತಿದೆ. ಜೊತೆಗೆ ಬೇರೆ ಮಲ್ಲಿಗೆ ಹೂ ಆಗಿರ್ಬೋದು, ಉಳ್ಳಾಗಡ್ಡೆ ಆಗಿರ್ಬೋದು, ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳನ್ನು ಇವರು ಬೆಳೆದಿದ್ದಾರೆ ಸದ್ಯದಲ್ಲಿ. ಮೊದಲು ಹೇಗೆ ವ್ಯವಸಾಯವನ್ನು ಮಾಡ್ತಿದ್ರು ಮತ್ತು ತೋಟಗಾರಿಕೆ ಬೆಳೆಗಳ ಕಡೆ ಯಾಕೆ ಬಂದರು, ಬೆಳೆ ಹೇಗಿದೆ, ಹೇಗೆ ಅನ್ನಿಸ್ತಿದೆ ಎಂಬಂಥ ಒಂದು ಮಾಹಿತಿಯನ್ನು ನಮ್ಮ ರೈತರ ಜೊತೆ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ರಮೇಶ್ ಅವರೇ, ನೀವು ಸಾಲಿ ಎಷ್ಟು ಓದಿರಿ? ಸರ್, ನಾನು 10th ಕ್ಲಾಸ್ ಮುಗಿದೈತ್ರಿ. 10th ಕ್ಲಾಸ್ ಮುಗಿಸಿ ಮತ್ತೆ ಮುಂದೆ ಓದಕ್ಕೆ ಏನೋ ವಿಚಾರ ಹೊಳಲಿಲ್ಲ? ಹೊಲ ಜಾಸ್ತಿ ಇತ್ತಲ್ಲ, ನಮ್ಮ ಅಪ್ಪನವ್ರು ಸ್ವಲ್ಪ ಮೆತ್ತಗೆ ಆಗಿದ್ರು, ಅದ್ರ ಸಲುವಾಗಿ ಹೊಲದ ಕೆಲಸದಾಗ ಬಿದ್ದೀನಿ ಸರ್. ಈಗ ನಿಮ್ಮ ಗಿಲ್ಲೆಸ್ಕೂರು ಭಾಗದಲ್ಲಿ ಆಗಿರ್ಬೋದು, ಈ ಕಡೆ ಇಡಪ್ನೂರ ಕಡೆ ಸ್ವಲ್ಪ ಹೊಳೆ ದಂಡೆ ಇದೆ, ಎಲ್ಲರೂ ಭತ್ತವನ್ನು ಹಾಕ್ತಾರೆ, ಕವಳೆ ಹಾಕ್ತಾರೆ. ಯಾಕೆ ನೀವು ಈ ತೋಟಗಾರಿಕೆ ಕಡೆ ಮನಸ್ಸು ಮಾಡಿದ್ರಿ? ಹೋದ ವರ್ಷ ಭತ್ತ ಬೆಳೆದು ಸರ್, ಮಳೆ ಬಂತು, ಎಲ್ಲ ಇದಾಯ್ತು ಬಿಟ್ಟು ಸರ್, ಕಟಾವು ಬರಲಿಲ್ಲ, ಅದಕ್ಕೆ ನಮ್ಗೆ ತಕ್ಕಷ್ಟು ಫಲ ಸಿಗಲಿಲ್ಲ. ಅದ್ರ ಸಲುವಾಗಿ ಹೋದ ವರ್ಷ ನಮ್ಮ ಫ್ರೆಂಡ್ ಹಾಕಿದ್ದ ಪಪ್ಪಾಯಿ, ಮಾಹಿತಿ ಕೊಟ್ಟ, ಅದ್ರ ಸಲುವಾಗಿ ನಾವು ಇದು ಮಾಡೋಣ ಅಂತ ಮಾಡಿದ್ದು ಸರ್. ಯಾಕಂದರೆ ಗೊಬ್ಬರ ರೇಟು 2,000 ರೂಪಾಯಿ ಜಂಪ್ ಆಗಿದ್ರಿ, ಎಣ್ಣೆ ಜಾಸ್ತಿ ಆಗ್ಯದ, ಅದಕ್ಕೆ ರೋಗಗಳು ಜಾಸ್ತಿ, ಇಳುವರಿ ಕಡಿಮೆ ಆಗತ್ತದ. 4-8 ಮಾತ್ರ ಇದು ರನ್ನಿಂಗ್ ಆಗ್ಯದ ಸರ್, ಈಗ ಉಳಿಕಿದ್ದು ಆಗಲ್ಲ ಸರ್. 4-8 ಏನಂದರೆ ಅಷ್ಟೊಂದು ಇಳುವರಿ ಬರಲ್ಲ, ಅದ್ರ ಸಲುವಾಗಿ ಇದ್ರನ್ನ ನೋಡಮ್ಮಂತ ಹಾಕಿದ್ರು ಸರ್ ಒಂದೊಂದು 8 ಎಕರೆ. ನಿಮ್ಮ ಗೆಳೆಯರು ನಿಮಗೆ ಮಾಹಿತಿ ಕೊಟ್ಟರು ಹಿಂಗೆ ಮಾಡಿರಿ ಅಂತ ಹೇಳಿ, ಅವನು ಬೆಳೆದಿದ್ದ ಅವನ್ನ ನೋಡಿ ನೀವು ಈ ಕಡೆ ಬಂದ್ರಿ? ಹೌದು ಸರ್. ಎಷ್ಟು ಎಕರೆ ಭೂಮಿ ಐತ್ರಿ ನಿಮ್ದು? ನಮ್ದು ಟೋಟಲು ಇಲ್ಲಿ 30 ಅಲ್ಲೊಂದು 10 ಸರ್, 40 ಎಕರೆ ಸರ್. ಅದರಲ್ಲಿ ಒಣ ಬೇಸಾಯ ಎಷ್ಟು, ಗದ್ದೆ ಎಷ್ಟು, ಹೇಗೆ? ಇದು ಒಣ ಬೇಸಾಯ ಸರ್, ನೀವು ಬೋರ್ಗಳು ಸರ್, ಅಂದರೆ ಗದ್ದೆ ಒಂದು 15 ಎಕರೆ ಇರ್ತದೆ ಸರ್. ಈಗ ಈ ಪಪ್ಪಾಯವನ್ನು ಹಾಕೋಕ್ಕಿಂತ ಮುಂಚೆ ಏನು ಬೆಳೆ ಬೆಳೀತಿದ್ರಿ ಸರ್? ಚಿಲ್ಲೆ ಹಾಕ್ತಿದ್ವಿ ಸರ್, ಹತ್ತೆ ಹಾಕ್ತಿದ್ವಿ, ಅಷ್ಟೊಂದು ಬರ್ತಾ ಇರಲಿಲ್ಲ. ನೋಡೋಣ, ನಮ್ಮ ಫ್ರೆಂಡ್ ಹೇಳಿದ್ನಲ್ಲ ಚಲೋ ಭೂಮಿ ಅದ, ಒಂದ್ಸಲ ನೋಡು ಅಂತ ಹೇಳ್ದ, ಅದ್ರ ಸಲುವಾಗಿ ಈ ವರ್ಷ ಹಾಕಿದ್ದು ಸರ್ ಇದನ್ನು. 8 ಎಕರೆ ಹಾಕ್ರಿ ಈ ಪಪ್ಪಾಯ? 8 ಎಕರೆ ಹಾಕಿವಿ ಸರ್. ಹೆಂಗೆ ಸಿದ್ಧತೆ ಮಾಡ್ಕೊಂಡ್ರಿ, ಹೆಂಗದ ನಾವು ನೀರು ವ್ಯವಸ್ಥೆ ಅವೆಲ್ಲ ಹೇಗೆ? ಬೋರ್ಗಳು ನಮ್ಮ ಸ್ವಂತ ಇದ್ವಲ್ಲ ಸರ್, ಅದ್ರ ಸಲುವಾಗಿ ನಾವು ಹಾಕ್ಬೇಕಂತ ಪ್ಲಾನ್ ಮಾಡಿ ಎಲ್ಲ ಡ್ರಿಪ್ ಸಿಸ್ಟಮ್ ಹಾಕ್ಬಿದ್ವಿ ಸರ್, ಸಬ್ಸಿಡಿನಲ್ಲಿ ಹಾಕ್ಬಿಟ್ವಿ. ಅದು ಕ್ಲೈಮ್ ಆಯಿತು, ಬಂದು ಹಾಕೋದ್ರೆ ಅದಾದ ನಂತರ ನಾವು ಡ್ರಿಪ್ ಆದ ನಂತರ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. 8 ಎಕರೆ ಪಪ್ಪಾಯದಲ್ಲಿ ಎಷ್ಟು ಬೋರ್ ಅದಾವೆ ನಿಮ್ಮ ಹೊಲದಾಗ? 4 ಅವೆ ಸರ್. ಈಗ ನೀರು ಬಿದ್ದ ಮೇಲೆ ಅಥವಾ ಈ ಪಪ್ಪಾಯ ಬೆಳೀತದ ಅಂತ ಅಂದ್ಬಿಟ್ಟು ಏನಾದರೂ ಮಣ್ಣು ಪರೀಕ್ಷೆ ಏನಾದರೂ ಮಾಹಿತಿ ಇಲಾಖೆದವರು, ಈಗ ಸರ್ಕಾರದವರು, ತೋಟಗಾರಿಕೆ ಇಲಾಖೆದವರು, ನಿಮಗೇನಾದರೂ ಮಾಹಿತಿ ಅವ್ರಗಡೆ ಬಿಟ್ಟಿದ್ರ? ಬಿಟ್ಟಾಗಿಲ್ಲ ಸರ್, ಯಾರು ಬಿಟ್ಟಾಗಿಲ್ಲ, ನಮ್ಗೆ ಸ್ವಲ್ಪ ಮಾಹಿತಿ ಇತ್ತಲ್ಲ ಅದ್ರ ಸಲುವಾಗಿ ನಾವೇ ಸ್ವಂತ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಯಾವ ತಿಂಗಳಲ್ಲಿ ನೀವು ಪಪ್ಪಾಯವನ್ನು ಹಚ್ಚಿದ್ರಿ? ಸರ್, ನಾವು ಹಚ್ಚಿದ್ದು ಜೂನ್ 25 ಸ್ಟಾರ್ಟ್ ಮಾಡಿವಿ ಸರ್, ಸಸಿ ನಾಟಿದ್ದು ಜೂನ್ 25 ಸರ್. ನಾವು ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ರಿ? ಗಿಡದಿಂದ ಗಿಡಕ್ಕೆ 5.5 ಫೀಟ್ ಅದ ಸರ್, ಸಾಲಿಂದ ಸಾಲಿಗೆ 8 ಫೀಟ್ ಅದ ಸರ್. 5.5 5.5 ಎಕರೆಗೆ ಎಷ್ಟು ಗಿಡಗಳು ಕೂತವ್ರಿ ನಿಮ್ಮ ಹೊಲದಾಗ ಪಪ್ಪಾಯ? 800 900 ತನಕ ಕುಂತಾವ ಸರ್ ಎಕರೆಗೆ. 1 ಎಕರೆಗೆ ಸರ್ ಅಂದಾಜ್ 8 ಎಕರೆಗೆ ಎಷ್ಟು ಗಿಡಗಳು ಕುಂತಾವ? 7,800 ಗಿಡಗಳು ಕುಂತಾವ ಸರ್. ಈಗ ಹಚ್ಚಿದ ಮೇಲೆ ಏನಾದರೂ ಗ್ಯಾಪ್ ಆಗೋದು ಆತಾವ ಸರ್? ಓತಾವ, ಮತ್ತೆ ಇಂದಲೇ ಹಾಕ್ಬೇಕು ಸರ್ ಅವ್ರನ್ನ. ಹಂಗೆ ಅದಕ್ಕೆ ಏನಾದರೂ ಬೋದ್ ಹಾಕೋದು, ಮಣ್ಣು ಇರಿಸೋದು, ಡ್ರಿಪ್ ಮಾಡೋದು ಇವೆಲ್ಲ ಹೇಗೆ ಮಾಡಿರಿ? ಮಾಡಿದ್ವಿ ಸರ್, ಹಂಗೆ ಮಾಡಿದ್ವಿ ಸರ್. ಹಂಗೆ ತೋಟಗಾರಿಕೆ ಇಲಾಖೆಯವರು ಕೂಡ ಸ್ವಲ್ಪ ಹೇಳಿದ್ರಲ್ಲ, ಅವ್ರ ಪ್ರಕಾರ ನಾವು ಮಾಡಿದ್ವಿ ಸರ್. ಅವರು ಅವಾಗವಾಗ ಬಂದು ನಿಮಗೆಲ್ಲ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ ಮಾಹಿತಿ ಕೊಡ್ತಿದ್ರು? ಕೊಡ್ತಿದ್ರು ಸರ್. ಅವರು ಜೂನ್ 25 ನಾಟಿ ಮಾಡಿದ್ವಿ ಅಂತ ಹೇಳಿದ್ರಿ, ಸಸಿಗಳು ಎಲ್ಲಿಂದ ತಂದ್ರಿ, ಯಾ ತಳಿ ಇದು? ರೆಡ್ ಲೇಡಿ 786 ಅಂತ ಸರ್, ಇದು ಮಹಾರಾಷ್ಟ್ರದ ಸರ್. 13 ರೂಪಾಯಿ ಸರ್ ಡೆಲಿವರಿ. ಅಂದರೆ ಅಲ್ಲಿಂದ ಇಲ್ಲಿ ಬರೋಕೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಸೇರಿ ಒಂದು ಸಸಿಗೆ 13 ರೂಪಾಯಿ ಬಿತ್ತು. ಅಂದರೆ ಸಸಿಗೆ ನಿಮ್ಗೆ ಅಮೌಂಟ್ ಎಷ್ಟು ಖರ್ಚಾತ್ರಿ ಒಟ್ಟು ಟೋಟಲ್? 8 ಎಕರೆಗೆ ಇಲ್ಲಿ ತನಕ 7 ಲಕ್ಷ ಆಗಿರ್ಬೋದು ಟೋಟಲ್ ಖರ್ಚು ಎಲ್ಲ ಸೇರಿ. ಎಲ್ಲ ಸೇರಿ 7 ಲಕ್ಷ ಆಗಿರ್ಬೋದು ಸರ್. ಸಸಿ ಬಂತು, ಡ್ರಿಪ್ ಬಂತು, ನಿಮ್ಮ ಬೋರ್ ಬಂತು, ಮೇಂಟೆನೆನ್ಸು, ಸ್ಪ್ರೇ, ಗೊಬ್ಬರ, ಎಣ್ಣೆ, ಲೇಬರ್ ಖರ್ಚೆಲ್ಲ ಸೇರಿ A to Z ಆಗಿರ್ಬೋದು ಸರ್, 7 ಲಕ್ಷ ಆಗಿರ್ತದೆ ಸರ್. ಅಂದರೆ ಉತ್ತಮ. ಅಂತಂದರೆ ಮಾಡೋರು ಅಷ್ಟು ಜನ ಇದ್ರಿ ಮನೇಲಿ? ಅಂತಂದರೆ ಈಗ 1 ಎಕರೆಗೆ ಮಾಡ್ಬೇಕಪ್ಪ ಅಂತಂದ್ರೆ 2-3 ಲಕ್ಷ ಖರ್ಚು ಬಂದ್ಬಿಡ್ತದೆ. ಈಗ 8 ಎಕರೆ ಭೂಮಿಗೆ ನಿಮಗೆ 7-8 ಲಕ್ಷ ಏನಾಗತ್ತೀರಿ? ಎಕರೆಗೆ 1 ಲಕ್ಷ ಖರ್ಚು ಬಂದದ ಬರ್ತೈತೆ ಸರ್. ಗಿಡಗಳು ಚಲೋತ್ನಾಗಿ ಬಂದವ, ಹೆಂಗೆ ಮೇಂಟೈನ್ ಮಾಡ್ತೀರ ಅವನ್ನ? ಸರ್ ಏನಿಲ್ಲ ಸರ್, ಇವು ಚಿಲ್ಲಿ ಹೆಂಗೆ ಮಾಡ್ತಿದ್ವಿ, ಕಾಟನ್ ಹೆಂಗೆ ಮಾಡ್ತಿದ್ವಿ ಅದ್ರ ಸಲುವಾಗಿ ಅದ್ರ ನೋಡೇ ಮಾಡ್ಕೊಂಡು ಹೋದ್ಬಿಟ್ಟು ಸರ್. ಕಟಿಂಗಿಂದ ಕೂಡ ಈ ಪಪ್ಪಾಯಿ ಗಿಡಗಳನ್ನು ಕೂಸು ನೋಡ್ದಂಗೆ ಜೋಪಾನ ಮಾಡ್ಬೇಕು ಇವನ್ನ. ಏನಾದ್ರು ಸ್ವಲ್ಪ ಮೈ ಮರ್ತಪ್ಪ ಅಂತಂದ್ರೆ ರೋಗಗಳು ಬಂದ್ಬಿಡ್ತಾವ, ಕಂಟ್ರೋಲ್ ಆಗಂಗಿಲ್ಲ ಅವಾಗ. ಆಗಂಗಿಲ್ಲ ಸರ್, ಡೈಲಿ ಅಪ್ ಟು ಡೇಟ್ ಏನಾದಂಬ ನೋಡ್ಕೊಳ್ಬೇಕು ಸರ್, ಕಂಪಲ್ಸರಿ. ಪ್ರತಿಯೊಂದು ಗಿಡಕ್ಕೂ ಚೆಕ್ ಮಾಡಬೇಕು, ನೋಡ್ಲೇಬೇಕು ಸರ್, ನೀರು ಬಿದ್ದಾವೆಲ್ಲ ಅಂತ ಯಾವ ಗಿಡಕ್ಕೆ ಏನಾದಂಬುದು ನೋಡ್ಲೇಬೇಕು ಸರ್. ಒಂದಿನ ನಾವು ಮರ್ತು ಕುಂತರೆ ನಡೆಯಲ್ಲ ಸರ್, ಇದು ಭಾರಿ ಜೋಪಾನವಾಗಿ ನೋಡ್ಕೋಬೇಕು ಸರ್ ಇದನ್ನು. ಈಗ ಸುತ್ತಲೂ ನಿಮ್ಮ ಊರಾಗ ಈಗ ನಿಮ್ಮ ಹೊಲ ಬಿಟ್ಟು ಎಷ್ಟು ದೂರವರೆಗೆ ಇಂಥ ಪಪ್ಪ ಬೆಳೆ ಹಾಕಿದ್ದಾರೆ ನಿಮ್ಮ ಸುತ್ತಲು? ಒಂದು 1/2 ಕಿಲೋಮೀಟರ್ ಆಗಿದೆ ಆತ ಸರ್, ಅಲ್ಲಿ ಹಾಕ್ಯಾರ ಸರ್. ಗಿಲ್ಲಿಸೂರಾಗ ಹೋಗ್ಯ ಸರ್, ಅವ್ರದ್ದು ಅಷ್ಟೊಂದಿಲ್ಲ. ಏನು ಸಮಸ್ಯೆ ಬರ್ತಾವ್ರಿ ರಮೇಶ್ ಅವರೇ, ನೀವು ಹೊಸದಾಗಿ ಪಪ್ಪಾಯವನ್ನು ಮಾಡಿದಿರಿ, ನೋಡಾಕತ್ತೀರಿ ನೀವು, ಏನು ಹೇಳ್ಕೊಳ್ಳುವಂಥ ಒಂದು ಸಮಸ್ಯೆಗಳು ಬರ್ತವೆ? ಯಾಕೆ ಬರ್ತದೆ ಸರ್, ಮತ್ತೆ ಏನನ್ನ ಕ್ಲೈಮೇಟ್ ಚೇಂಜ್ ಆದರೆ ಬರ್ಬೋದು, ಇಲ್ಲಾಂದ್ರೆ ನಮ್ಮ ಅದೃಷ್ಟ ಬೇಸಿತ್ತಪ್ಪ ಅಂದ್ರೆ ಹೆಂಗೆ ಹೋಗ್ತದೆ ಸರ್, ಅಷ್ಟೇ. ಕ್ಲೈಮೇಟ್ ಮ್ಯಾಗೆ ಡಿಪೆಂಡ್ ಇರ್ತದೆ ಸರ್. ಅದು ಗೊಬ್ಬರ ಹಾಕೋದು ಹೇಗೆ, ಸರ್ಕಾರಿ ಗೊಬ್ಬರ ಹಾಕಿ ಜಾಸ್ತಿ ಹಾಕ್ತಿರು ಅಥವಾ ಏನು ನೀವು ತಿಪ್ಪೆ ಗೊಬ್ಬರ ದನದ ಗೊಬ್ಬರ ಜಾಸ್ತಿ ಹಾಕ್ತಿರೋ ಹೇಗೆ? ಸರ್ಕಾರಿ ಗೊಬ್ಬರ ಜಾಸ್ತಿ ಹಾಕಿವಿ ಸರ್, ತಿಪ್ಪದ ಹಾಕಿಲ್ಲ. ಸರ್ಕಾರಿ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಇದು ಬರ್ತದೆ, ಮಣ್ಣಿಗೆ ಸತ್ತು ಬರ್ಬೇಕಪ್ಪ ಅಂತಂದ್ರೆ ದನದ ಗೊಬ್ಬರ ಜಾಸ್ತಿ ಹಾಕ್ಬೇಕಂತ ಹೇಳ್ತಾರೆ. ಸರ್ ಕುರಿ ಆರಿಸಿದ್ವಲ್ಲ ಸರ್, ಅದ್ರ ಸಲುವಾಗಿ ದುಡ್ಡು ಹಾಕಿದ್ರೆ ಹಾಕಿದ್ವಿ ಸರ್, ಅದ್ರ ಸಲುವಾಗಿ ತಿಪ್ಪದ ಹಾಕಲಿಲ್ಲ ಸರ್. 8 ಎಕರೆ ಕೂಡ ಕುರಿ ತರಿಸಿದ್ರಿ? ಯಾಕಂದ್ರೆ ಒಂದು 3-4 ಎಕರೆ ಕುರಿ ತರಿಸಿದ್ವಿ ಸರ್, ಉಳಿಕೆದ್ದು ಚಿಲ್ಲೆ ಹಾಕಿದ್ವಲ್ಲ ಸರ್, ಚಿಲ್ಲೆ ಹಾಕಿದ್ರೆ ಅದ್ರಾಗ ಜಾಸ್ತಿ ಇದಿರ್ತದೆ ಸರ್, ಅದ್ರ ಸಲುವಾಗಿ ಅದಕ್ಕೆ ಕುರಿ ಹಾಕಲಿಲ್ಲ. ಕುರಿ ಆರಿಸಿದ್ ಚೆನ್ನಾಗದ ಸರ್, ಕುರಿ ತರಿಸಿದ್ದು ಹೊಲ ಚೆನ್ನಾಗಿ ಇಳುವರಿ ಬಂದದ ಚೆನ್ನಾಗದ ಸರ್. ರಮೇಶ್ ಅವರು, ಈಗ ತಾವು ಅಂದಾಜು ಮಾಡಿದ ಪ್ರಕಾರ ನಿಮ್ಮ ಪಪ್ಪಾಯ ಹೊಲದಲ್ಲಿ ಗಿಡಕ್ಕೆ ಎಷ್ಟು ಕಾಯಿಗಳು ಬಂದವು ಅಥವಾ ಎಷ್ಟು ಕೆಜಿ ನೀವು ನಿರೀಕ್ಷೆ ಮಾಡ್ತೀರಿ? ಸರ್ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಗಿಡಕ್ಕೆ 30-40 ಕಾಯಿ ಅವ ಸರ್, ಮಿನಿಮಮ್ ಒಂದು ಗಿಡಕ್ಕೆ 1.5 ಕ್ವಿಂಟಲ್ ಬರ್ಬೋದು. 1.5 ಕ್ವಿಂಟಲ್ ಬರ್ಬೋದು ಸರ್. ಅಂದ್ರೆ 30-40 ಕಾಯಿ ಅಪ್ಪ ಅಂತಂದ್ರೆ ಒಂದು ಕಾಯಿ ಸೈಜು ಕೆಜಿ ತೂಕ ಎಷ್ಟು ಬರ್ಬೋದು ಅಂದಾಜು? ಸರ್ ಅದರಲ್ಲಿ 2 ವೆರೈಟಿ ಇರ್ತಾವೆ ಸರ್, ಒಂದು ರೌಂಡ್ ಶೇಪು, ಒಂದು ಉದ್ದನ ಶೇಪು. ಉದ್ದಂದಾದ್ರೆ 4 ಕೆಜಿ ತನಕ ಬರ್ತದೆ ಸರ್, ಮಿನಿಮಮ್ 3 ಕೆಜಿಂದ 4 ಕೆಜಿ. ಅದು ರೌಂಡ್ ಕಾಯಿ ಏನಿರ್ತದೆ ಅದು ಮಿನಿಮಮ್ 2-3. ಇದನ್ನು ಕಾಯಿ ಸ್ವಲ್ಪ ತೂಕ ಜಾಸ್ತಿ ಬರ್ತದೆ, ಜಾಸ್ತಿ ಇರ್ತದೆ ಸರ್. ಅದು ಈಗ ಕಟಾವು ನಡೆದದ, ಏನು ಹೋಗ್ಯದ ಮಾಲ್ ಮಾರ್ಕೆಟಿಗೆ? ಹೋಗ್ಯದ ಸರ್, 3ನೇ ಕಟಿಂಗ್ ನಡೆದ ಸರ್. ಈಗ ಫಸ್ಟ್ ಕಟ್ಟಿಂಗ್ ಸೆಕೆಂಡ್ ಕಟ್ಟಿಂಗ್ ಎಷ್ಟು ಟನ್ ಹೋಗ್ಯವ ನಿಮ್ಮ ಮೊಲ್ದಿಂದ ಮಾಲು ಸರ್? ಫಸ್ಟ್ ಕಟ್ಟಿಂಗ್ 8 ಟನ್ ಆಗ್ಯಾವ ಸರ್, ಸೆಕೆಂಡ್ನೇ ಕಟ್ಟಿಂಗ್ 18 ಆಗ್ಯಾವ ಸರ್, ಈಗ ಮೂರನೇ ಕಟ್ಟಿಂಗು ಇನ್ನ ಮುಗಿದಿಲ್ಲ ಸರ್, 33 ಟನ್ ಆಗ್ಯಾವ ಸರ್, ಇವತ್ತಿಗೆ ಇನ್ನೊಂದು 4 ಟನ್ ಆಗ್ಬೋದು. ಅಂತಂದ್ರೆ ಈಗ ಕಟ್ಟಿಂಗ್ ಚೆನ್ನಾಗಿ ನಡೆದದ, ಯಾಕಂತಂದ್ರೆ ನೀವು ಜೂನ್ 25 ಹಾಕ್ತಿವಿ ಅಂತ ಹೇಳಿದ್ರಲ್ಲ, ಈಗ ಮುಂಚೆ ಹಾಕಿದವರಿಗೆ ಸ್ವಲ್ಪ ರೇಟ್ ಕಡಿಮೆ ಸಿಕ್ಕದ, ಸ್ವಲ್ಪ ತಡ ಮಾಡಿ ಯಾರು ಹಚ್ಚಿದ್ದಾರೆ ಅವ್ರಿಗೆ ರೇಟು ಈಗ ಸ್ವಲ್ಪ ಪರವಾಗಿಲ್ಲ, 14-15 ಹಿಂಗೆ ಸಿಗಕತ್ತದ. ಈಗ 36 ಟನ್ ಆತು ನಿಮ್ದು ಒಟ, ಏನು ರೇಟ್ ಸಿಕ್ತಿ ನಿಮಗೆ? 14 ರೂಪಾಯಿ ಸಿಕ್ಕದೆ ಸರ್. ಎಲ್ಲಿ ಹೋತ್ ಮಾಲು? ಅನಂತಪುರ ಕೇಶವ್ ಅಂತ ಚೆನ್ನೈಗೆ ಹೊಡೆಯಕತ್ತಾರ ಸರ್, ಅನಂತಪುರದವ್ರು ತೊಗೊಂಡಾರ ಸರ್, ಅವ್ರು ಚೆನ್ನಾಗಿ ಮಾರಾಟ ಮಾಡಕತ್ತಾರ ಸರ್. ಅವರು ಹೈದರಾಬಾದ್ ರೇಟು ಚೆನ್ನಾಗಿದೆ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ, ಅದೇ ಹೆಂಗೆ ಬೆಂಗಳೂರು ಸರ್? ಅವ್ರು ಏನಂದ್ರೆ ಅವ್ರು ಹಣ್ಣಾಗಬೇಕಂತಾರೆ ಸರ್, ಹಣ್ಣಾದರೆ ಒಂದಿನ ಕಟಿಂಗ್ ಮಾಡಿಲ್ಲ ಅಂದರೆ ಮರುದಿವಸ ಕಾಯಿ ಅದು ನಿಂದ್ರಲ್ಲ ಸರ್, ಕೊಳ್ತೋತದ. ಅದ್ರ ಸಲುವಾಗಿ ನಾವು ಇವ್ರ ಆಂಧ್ರದವ್ರು ಕೊಡಕತ್ತೀವಿ ಸರ್. ರೇಟ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಐತಾ? ಏನಿಲ್ಲ ಸರ್, ಅವ್ರು 14 ಇವ್ರದ್ 14, ಯಾಕಂದ್ರೆ ಕಟಾವು ಮಾಡೋರ ಮೇಲೆ ಡಿಪೆಂಡ್ ಸರ್. ಯಾಕಂದ್ರೆ ಒಂದ್ ದಿವಸ ಗಿಡದ ಮೇಲೆ ಇತ್ತಪ್ಪ ಅಂತಂದ್ರೆ ರೈತರಿಗೆ ಬುಗುಲ್ ಬುಗುಲಾತದ, ಮರದಿನ ಕೆಲ್ಸಕ್ಕೆ ಬರಲ್ಲ ಸರ್, ಹಣ್ಣಾಗ ಬಿದ್ದು ಬಿಡ್ತಾರೆ ಸರ್. ಅದು ಹಿಂಗ ದ್ವಾರಿಗೆ ಇದ್ದಾಗ ಹರಿತೀರ ಅಥವಾ ಏನು ಅದ್ರ ಮೇಲೆ ಪಟ್ಟಿ ಬೀಳಂಗೆ, ನಿಮ್ಗೆ ಹೆಂಗ ಅನಿಸ್ತದ ಇದು ಕ್ರಾಪು ಕಟಾವಿಗೆ ಬಂದದ ಅಂತ ಹೇಳಿ ನಿಮ್ಗೆ ಹೆಂಗ ಅನಿಸ್ತದ ಅವಾಗ ಸರ್? ಆ ಕಾಯಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಸರ್, ಸ್ವಲ್ಪ ಪಟ್ಟೆ ಬಂದ್ಬಿಟ್ರೆ ನಾವು ಇನ್ಫಾರ್ಮೇಶನ್ ಕೊಟ್ಟು ಬಿಡ್ತೇವೆ, ಒಂದು 3-4 ದಿನದಾಗ ಬರ್ತಾರೆ ಸರ್ ಅವರು. ಹಂಗೆ ಕೊಟ್ಟರೆ ನಮ್ಗೆ ಕೂಡ ಒಳ್ಳೇದು, 1 ರೂಪಾಯಿ ಸಿಗ್ತದೆ. ನಾವು ತಡ ಮಾಡಿ ವೇಟ್ ಲೆಸ್ಟ್ ಮಾಡಿದ್ರೆ ವೇಟ್ ಮಾಡಿದ್ರೆ ನಮಗೆ ಲಾಸ್ ಆಗ್ತದೆ ಸರ್. ಈಗ ರಮೇಶ್ ಅವರೇ, 36 ಟನ್ನು ಮಾರ್ಕೆಟಿಗೆ ಹೋಗ್ಯದ, ಇನ್ನೂ 3ನೇ ಕಟ್ಟಿಂಗು 4ನೇ ಕಟ್ಟಿಂಗ್ ಇನ್ನೂ ಕಾಯಿಗಳು ಗಿಡದಲ್ಲಿದ್ದಾವೆ, ಒಟ್ಟಿನಲ್ಲಿ ಎಷ್ಟು ಟನ್ ಹೋಗ್ಬೋದು ಅಂತೇಳಿ ನಿಮ್ಮ ತಲೆಗದ ಸರ್? 1 ಎಕರೆಗೆ ಬಂದು 30 ಟನ್ನು ಬರ್ಬೋದು ಸರ್, ಈಗಿದ್ದ ಕಾಯಿಗಳದಾಗೆ 30 ಟನ್ ಬರ್ಬೋದು 1 ಎಕರೆಗೆ. 1 ಎಕರೆಗೆ 30 ಟನ್ ಬಂದರೆ ಚಲೋ. ಈಗ ನಿಮಗೆ ಸದ್ಯ 14 ರೂಪಾಯಿಗೆ ಮಾಲು ಹೊಂಟದ, ಇದು ಒಳ್ಳೆ ರೇಟಾ? ಒಳ್ಳೆ ರೇಟ್ ಸರ್, ಒಳ್ಳೆ ರೇಟ್. ಯಾಕಂದ್ರೆ ಒಂದು ಗಿಡಕ್ಕೆ ಇಲ್ಲಿವರೆಗೆ 3 ಸಾರಿ ಕಟಿಂಗ್ ಆಗದಂದ್ರೆ ಕೂಡ 4-5 ಕಾಯಿ ಹೋಗಿವೆ ಅಷ್ಟೇ ಸರ್, ಇನ್ನು ಮಿನಿಮಮ್ 30-35 ಕಾಯಿ ಇರ್ತಾವೆ ಸರ್ ಗಿಡಕ್ಕೆ. ಖರ್ಚು ಹಾಕಿದ್ದಕ್ಕೆ ನಿಮಗೆ 3-4 ಪಟ್ಟು ಬರುವಂತ ನಿರೀಕ್ಷೆ, ಲಾಭ ಚೆನ್ನಾಗಿದೆ? ಇದೆ ಸರ್. ರಮೇಶ್ ಅವರೀಗ ಭತ್ತ ಹಾಕ್ತಿದ್ರಿ, ಮೆಣಸಿಕಾಯಿ ಹಾಕ್ತಿದ್ರಿ, ಈಗ ಎಷ್ಟೆಲ್ಲ ಲಾಭ ಇಲ್ಲ ಲಾಸ್ ಆಯ್ತು ಅಂತ ಹೇಳ್ಬಿಟ್ಟು ನಿಮ್ಮ ಫ್ರೆಂಡ್ ಸಜೆಷನ್ ತಗೊಂಡು ಹಾಕಿದ್ರಿ, ಹೆಂಗ ಅನ್ಸಕತ್ತದ ಈಗ ನೋಡಿಕೊಟ್ಟು ಬೆಳೆ? ಚೆನ್ನಾಗಿ ಅನ್ಸಕತ್ತದ ಸರ್, ನಮ್ಮ ಫ್ರೆಂಡು ಸಲಹೆ ಬೇಯಿಸ್ಕೊಟ್ಟ ಅನ್ಸಕತ್ತದ. ಅಷ್ಟು ರೊಕ್ಕ ನೀವು ಕವಳ್ಯಾಗ ನೋಡ್ತಿದ್ದಿಲ್ಲ? ಕವಳ್ಯಾಗ ಅಷ್ಟೊಂದು ರೊಕ್ಕ ಕೂಡ ಬರಲ್ಲ ಸರ್, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅದು, ಅದಕ್ಕೆ ಎಣ್ಣೆ ಹೊಡಿಬೇಕು ಹೊಡಿಬೇಕು, ಅದು ಬೇಗ ಅದಕ್ಕೆ ಲೇಬರ್ ಜಾಸ್ತಿ ಬೇಕು, ಸಮಸ್ಯೆ ಕಟಾವು ಜಾಸ್ತಿ ಅದ, ಮತ್ತೆ ಎಲ್ಲ ತ್ರಾಸರು. ಮಾಲು ಹೋತಪ್ಪ ಅಂತಂದ್ರೆ ಅನಂತಪುರಿಂದ ಅವರು ಚೆನ್ನೈಗೆ ಹೊಡೆದ್ರು ನಿಮ್ಮ ಪಪ್ಪಾಯ, ಈಗ ಬಿಲ್ ಹೆಂಗೆ ವ್ಯವಸ್ಥೆ? ಫೋನ್ ಪೇ ಹಾಕ್ತಾರೆ ಸರ್, ಎ ಬ್ರಿಡ್ಜ್ ಆದ ಕೂಡಲೇ ಫೋನ್ ಪೇ ಮಾಡ್ತಾರೆ ಸರ್. ಅಲ್ಲೇ ನಿಮ್ಮ ಸ್ಪಾಟಿಗೆ ಅಲ್ಲಿ ವೇ ಬ್ರಿಡ್ಜ್ನಾಗ ಹಾಕ್ತಾರ? ವೇ ಬ್ರಿಡ್ಜ್ನಾಗ ಹಾಕ್ತಾರೆ ಸರ್. ಎಷ್ಟು ಬಂತು ಹಣ ನಿಮ್ದು ಸರ್? 33x14,000 ಇಂಟು ಮಾಡಿದ್ರೆ 4,95,000 ಆತ ಸರ್. 4,92,000 ರೂಪಾಯಿ ಮಾಲು ಬಂದ್ಬಿಟ್ಟದೀಗ. ಈಗ ನೀವು ಮಾಡಿದ ಖರ್ಚು 8 ಎಕರೆಗೆ 7 ಲಕ್ಷ ರೂಪಾಯಿ ಖರ್ಚಾಯ್ತು ಅಂತ ಹೇಳಿದ್ರಿ, ಹಾಕಿದ ಬಂಡವಾಳ ಈಗ ಹೊರಗೆ ಬಂತು? ಬಂತು ಸರ್. ಈಗ ಏನಪ್ಪ ಅಂತಂದ್ರೆ ಈಗ 3ನೇ ಕಟ್ಟಿಂಗ್ 4ನೇ ಕಟ್ಟಿಂಗ್ ಏನು ಉಳಿತದೆ ಎಲ್ಲ ನಿಮ್ಗೆ ಅದು ಲಾಭ ಉಳಿದಂಗೆ ಅರ್ಥ. ಏನು ಹೇಳ್ತೀರಿ ಪಪ್ಪಾಯ ಬೆಳೆದಾಗ ಮತ್ತೆ ಈಗ ಬೇರೆ ಬೇರೆ ಒಣ ಬೇಸಾಯದ ಬೆಳೆಗಳನ್ನು ನಾವು ಈಗ ತೊಗರಿ ಹಾಕ್ತೀವಿ, ಹತ್ತಿ ಹಾಕ್ತೀವಿ, ಮೆಣಸಿನ್ಕಾಯಿ ಹಾಕ್ತೀವಿ, ಅದಕ್ಕೆ ಇದಕ್ಕೆ ನೋಡಿದಾಗ ತೋಟಗಾರಿಕೆ ಬೆಳೆಗಳಿಗೆ ಹೇಗೆ ಲಾಭ ಅನಿಸ್ತದೆ ನಮಗೆ? ಸರ್ ಮಾಡಬೇಕಂದ್ರೆ ಮಾಡ್ಬೋದು ಸರ್, ಯಾಕಂದ್ರೆ ಒಂದು ಕ್ಲೈಮೇಟ್ ಮ್ಯಾಗೆ ಡಿಪೆಂಡ್ ಇರ್ತದೆ ಸರ್, ಇನ್ನೊಂದು ಭೂಮಿ ಚೆನ್ನಾಗಿರಬೇಕು, ಇನ್ನೊಂದು ನೀರು, ಇನ್ನೊಂದು ಮೇಂಟೆನೆನ್ಸ್ ಮಾಡೋದು ಒಂದು ಮೈಂಡ್ ಇರ್ಬೇಕು ಸರ್, ಸುಮ್ಮನೆ ನಾವು ಹಾಕಿವಿ ತಿರುಗಾಡ್ತೀವಿ ಅಂದ್ರೆ ನಡೆಯಲ್ಲ ಸರ್, ಅಪ್ ಟು ಡೇಟ್ ನಾವು ನೋಡ್ತಾನೆ ಇರ್ಬೇಕು, ಹಂಗಾದ್ರೆ ಬೆಳೆ ಬರ್ತದೆ ಸರ್. ಒಂದು ದಿನಾಲು ಹೊಲದಲ್ಲಿ ತಿರುಗಾಡ್ಬೇಕು 100% ಇರ್ಲೇಬೇಕು ಸರ್. ಸುಮ್ಮನೆ ಸಿಟಿಗೆ ಓದಿವಿ ರಾಯಚೂರಿಗೆ ಓದಿವಿ ಅಂತೇಳಿ ಬೆಳೆ ಹಂಗೆ ಹಾಕೊಂಡು ಹೋದ್ಯಪ್ಪ ಅಂತಂದ್ರೆ ಈ ಕಡೆ ಎಲ್ಲ ರೋಗ ಬಂದ್ಬಿಡ್ತದೆ. ಆಗಲ್ಲ ಸರ್, ಓದ್ತದ ದಿನಾಲು ಇದನ್ನ ಕೂಸ್ ಜೋಪಾನ ಮಾಡಿದಂಗೆ ಮಾಡ್ಬೇಕು, ದಿನ ಇದಕ್ಕೆ ನೀರೆಲ್ಲ ಹೋಗ್ತದೆ ಅಂತ ನೋಡ್ಬೇಕು. ಡ್ರಿಪ್ ಇಲ್ಲ ಡ್ರಿಪ್ ಮಾಡಿರಿ? ಟೋಟಲ್ ಡ್ರಿಪ್ ಸರ್. ಡ್ರಿಪ್ ಅಂತಂದ್ರೆ ಸಿಂಗಲ್ ಲೈನ್ ಡಬಲ್ ಲೈನ್? ನಿಮ್ದು ಸಿಂಗಲ್ ಲೈನ್ ಸರ್. ನೀರು ಸಾಲ್ತದ? ಸಾಲ್ತದ ಸರ್. ದಿನ ಎಷ್ಟು ತಾಸು ಬಿಡ್ತೀರಿ ನೀರು? ಈಗ ಅದು ಗಿಡಗಳು ದೊಡ್ಡವಾಗ್ಯಾವ, ಕಾಯಿ ಬಿಡಕತ್ತಾವ, ಜಾಸ್ತಿ ಬಿಡಬೇಕಾಗ್ತದ? ಕಂಟಿನ್ಯೂ ಚಾಲ ಸರ್. ಈಗ ಕೆಲವೊಂದು ವಾಟರ್ ಸಾಲಬಲ್ ಫರ್ಟಿಲೈಸರ್ ಆಗ್ತದೆ, ಕೆಲವೊಂದು ಸ್ಪ್ರೇ ಮಾಡೋ ಇರ್ತವೆ, ಕೆಲವೊಂದು ಅವ್ರಿಗೆ ಡ್ರಿಪ್ ಮೂಲಕ ಕೊಡ್ತಿರೋ ಅಥವಾ ಏನು ಸ್ಪ್ರೇಯಿಂಗ್ ಮಾಡ್ತೀರ? ಡ್ರಿಪ್ ಮೂಲಕ ಯಾವ ಕೊಟ್ಟಿಲ್ಲ ಸರ್, ಮೇಲೇನೆ ಸ್ಪ್ರೇ ಮಾಡಿವಿ ಸರ್. ಅಂತ ಎಣ್ಣೆ ಹೊಡೆದಂಗೆ ರೀ ಗಿಡಗಳು ದೊಡ್ಡವಾಗ್ಯಾವ, ಮತ್ತು ನಿಮಗೆ ಸ್ಪ್ರೇ ಮಾಡೋ ಪದ್ಧತಿ ಗಿಡ ನಿಲ್ಕಂಗಿಲ್ಲ, ಅವಾಗ ಹೆಂಗೆ ಮಾಡ್ತೀರಿ? ಸ್ಪ್ರೇಲಿಂದ ಮಾಡ್ತೀವಿ ಸರ್, ಗನ್ ಪಂಪ್ಲಿಂದ ಸರ್ ಮಾಡೋದು. ಇದಕ್ಕೆ ಹೇಳ್ಕೊಳ್ಳೋಂಥದ್ದು ಎಣ್ಣೆಗೆ ಜಾಸ್ತಿ ಖರ್ಚು ಅಥವಾ ಗೊಬ್ಬರಕ್ಕೆ ಜಾಸ್ತಿ ಖರ್ಚು, ಲೇಬರಿಗೆ ಜಾಸ್ತಿ ಖರ್ಚುರಿ ಈ ಪಪ್ಪಾಯ? ಗೊಬ್ಬರಕ್ಕೆ ಜಾಸ್ತಿ ಬರ್ತದೆ ಸರ್ ಗೊಬ್ಬರ. ಹಾಕ್ತಾ ಇರಬೇಕು? ಹಾಕ್ತಾನೆ ಇರ್ಬೇಕು ಸರ್, ಯಾಕಂದ್ರೆ ಗಿಡ ಬೆಳಲ್ಲ, ಭೂಮಿ ಸತ್ತು ಇರಬೇಕು, ಅನಂತರ ಅದಕ್ಕೆ ನಾವು ಕೊಡ್ತಾ ಇರ್ಬೇಕು, ಫುಡ್ ಕೊಡ್ತಾನೆ ಇರ್ಬೇಕು ಸರ್, ನಾವು ಹೆಂಗಂಗೆ ಕೊಟ್ಟರೆ ಮ್ಯಾಗೆ ಅಷ್ಟು ನಮ್ಗೆ ಬರ್ತದೆ ಸರ್. ನೋಡ್ರಿ ರಮೇಶ್ ಅವರೇ, ಯುವಕರು ನೀವು ಸಾಂಪ್ರದಾಯಿಕ ಕೃಷಿಯನ್ನು ಮಾಡಿ, ನಮ್ಮ ಹಿರಿಯರು ಭತ್ತ ಹಾಕ್ತಿದ್ರು, ನಮ್ಮ ಹಿರಿಯರು ಹತ್ತಿ ಹಾಕ್ತಿದ್ರು, ಇದನ್ನು ನೋಡಿ ನೋಡಿ ನೋಡಿ ಸಾಕಾಗಿ ಏನೋ ಒಂದು ಹೊಸ ಬೆಳೆಗೆ ಬಂದ್ರಿ. ನೀವು ಸಾಕಷ್ಟು ಹಣವನ್ನು ಇಲ್ಲಿ ನೋಡ್ತಾ ಇದ್ದೀರಿ, ಇಷ್ಟು ಹಣವನ್ನು ನಾವು ಯಾವ ವರ್ಷದಿಂದ ಕೂಡ ನಾವು ತೋಟಗಾರಿಕೆ ಬೆಳೆ ನಮ್ಮ ಕೈ ಹಿಡೋದಿಲ್ಲ, ಹೇಗೆ ಅನಿಸುತ್ತೆ ತೋಟಗಾರಿಕೆ ಇಲಾಖೆ ನಿಮಗೆ ಸಹಾಯ ಮಾಡ್ತಾ? ಮಾಡಿದೆ ಸರ್, ಸಬ್ಸಿಡಿ 7 ಲಕ್ಷ ಕೊಟ್ಟದಲ್ರಿ. ನಿಮಗೆ ಡ್ರಿಪ್ಪಿಗೆಲ್ಲ ಸಬ್ಸಿಡಿ ಕೊಟ್ಟದ? ಡ್ರಿಪ್ಪಿಗೆ ಕೊಟ್ಟಿದ್ರಿ, ಮತ್ತೆ ಲೇಬರ್ NRI ನಂಬರ್ದಾಗ 7 ಲಕ್ಷ ಅಮೌಂಟ್ ಕೊಟ್ಟಾರ್ರಿ. ಉದ್ಯೋಗ ಖಾತ್ರಿ ಯೋಜನೆದಾಗ ನಿಮಗೆಲ್ಲ ಲೇಬರ್ ಪೇಮೆಂಟ್ ಎಲ್ಲ ಆಗ್ಯದ? ಆಗ್ಯದ ಸರ್. ಅಂದರೆ ಇಲಾಖೆಯವರು ಕೂಡ ನಿಮ್ಮ ಕೈ ಈಗ ಒಟ್ಟಿನಲ್ಲಿ ಒಬ್ಬ ರೈತ ಮುಂದೆ ಬರಬೇಕು, ಅದಕ್ಕೆ ಭಾಳ ಮಂದಿ ಇಲಾಖೆಗಳು ಸಹಾಯ ಮಾಡ್ತಾವೆ. ಒಟ್ಟಿನಲ್ಲಿ ನಾವು ಮಾಡಕ್ಕೆ ರೆಡಿ ಇರ್ಬೇಕು, 100% ನಮ್ಮ ಮೈಂಡ್ನಲ್ಲಿ ಇರ್ಬೇಕು ಸರ್. ಹಂಗಾದರೆ ಏನಾದರೂ ಇದು ನಾವು ಅವ್ರು ಮಾಡ್ತಾರ ಅವ್ರು ಕೊಡ್ತಾರ ಅಂದ್ರೆ ತಪ್ಪು ಸರ್. ನಾವು ಮಾಡ್ಬೇಕಂದ್ ನಾವು ತಿರುಗಾಡಿದ್ರೆ ನಮ್ಗೆ ಸಿಗ್ತದೆ ಸರ್. ಮನೇಲಿ ಮಾಡೋರು ಎಷ್ಟು ಜನ ಇದ್ರಿ? ನಾವು 4 ಜನ ಇವ್ ಸರ್. ದಿನಾಲು ನೀವೆಲ್ಲರೂ ಹೊಲಕ್ಕೆ ಬರ್ತೀರಾ? ಹೊಲಕ್ಕೆ ಸರ್ ಡೈಲಿ. ರಮೇಶ್ ಅವ್ರು ಎಷ್ಟು ಗಂಟೆಗೆ ಬರ್ತೀರಿ ಹೊಲಕ್ಕೆ ದಿನಾಲು? ಸರ್ ಮುಂಜಾನೆ 5 ಗಂಟೆಗೆ ಬರ್ತೀನಿ ಸರ್, ಮತ್ತೆ ಸಾಯಂಕಾಲ 4:30 ಹೋಗಿ ಟೀ ಕುಡಿದು ಮತ್ತೆ ಈಗ ಬಂದಿನಲ್ರಿ, ಮತ್ತೆ ರಾತ್ರಿ 8 ಅಂದ್ರೆ ದಿನಾಲು ತಲೆಗದೆ ರಾತ್ರಿ ಮಕ್ಕೊಂಡಾಗೂ ಕೂಡ ಇವತ್ತು ಹಿಂಗೆ ಬಂದದ ನಾಳೆ ಅದನ್ನು ಹೊಡಿಬೇಕು ನಾಳೆ ಆ ಮಾಲ್ ಬರಬೇಕು ಇದು ನಮ್ಮ ತಲೆಗೆ ಇದೇ ಗುಯಿಂಗ್ ಇಡ್ತಿರ್ತದ? ಅದೇ ಸರ್ ಏನಿರಲ್ಲ ಸರ್ ಮೈಂಡ್ದಾಗ ಅದೇ ಅದ. ಯಾಕಂದರೆ ಅಷ್ಟೊಂದು ಅಮೌಂಟ್ ಹಾಕಿ ಮಾಡಿವಲ್ಲ ಅದ್ರನ್ನೇನು ಏನೋ ಏನೇನು ಮಾಡಲೇಬೇಕಂತ ಮೈಂಡ್ನಲ್ಲಿ ಕುಂತ್ಬಿಟ್ಟದಲ್ರಿ ಅದು. ಹಂಗೆ ಮಾಡಿ ರಮೇಶ್ ಅವರೇ, ಕೆಲವೊಬ್ಬ ರೈತರು ಏನು ಮಾಡ್ತಾರೆ, ಹಾಕಿದ್ರೆ 2 ಎಕರೆ 3 ಎಕರೆ ಎಷ್ಟು ಎಕರೆ ಹಾಕ್ಬೇಕು ರೈತರು ಒಂದು ಚಲೋ ಒಂದು ಮಾಲ್ ಬರಬೇಕು ಕೈ ತುಂಬ ರೊಕ್ಕ ಬರ್ಬೇಕಪ್ಪ ಅಂತಂದ್ರೆ ಎಷ್ಟು ಎಕರೆಯಿಂದ ಅವ್ರು ಸ್ಟಾರ್ಟ್ ಮಾಡ್ಬೇಕು ನಿಮ್ಮ ಅಂದಾಜಿನ ಪ್ರಕಾರ? ಸರ್ ಮಿನಿಮಮ್ ಹಾಕ್ಬೇಕಂದ್ರೆ 1.5 ಎಕರೆ ಕಂಪಲ್ಸರಿ ಹಾಕ್ಲೇಬೇಕು ಸರ್. ಯಾಕಂದರೆ ನಾಳೆ ಕಾಯಿ ಕಟಿಂಗ್ ಮಾಡೋಕ್ಕಲ್ಕ ಒಂದು ಟೆಂಪು ಲೋಡ್ ಆದರೆ ಕೂಡ ಡೈರೆಕ್ಟ್ ಆಗಿ ಬರ್ತಾರೆ ಸರ್ ಅವ್ರಿಗೆ. 1 ಎಕರೆ 2 ಎಕರೆ ಆಗಿದ್ರೆ ಲೋಡ್ ಆಗಲ್ಲ ಅಂತ ಟ್ರಾನ್ಸ್ಪೋರ್ಟು ಚಾರ್ಜ್ ಬೀಳ್ತದೆ ಅಂತ ಹೇಳಿ ಬರಲ್ಲ ಸರ್. ಮಿನಿಮಮ್ 1.5 ಎಕರೆಲಿಂದ ಸ್ಟಾರ್ಟ್ ಮಾಡ್ಬೇಕು ಸರ್. ಈಗ ರಮೇಶ್ ಅವರಿಗೆ ಕೆಲವೊಬ್ಬ ರೈತರು ಏನು ಮಾಡ್ತಾರೆ, ಈಗ ಪಪ್ಪಾಯಲ್ಲಿ ದಾಳಿಂಬ್ರಿಯನ್ನು ಅಂತರ ಬೆಳೆಯಾಗಿ ಬೆಳೀತಾರೆ, ನೀವು ಯಾಕೆ ಬರೀ ಪಪ್ಪಾಯಕ್ಕೆ ಹೋಗಿರಿ? ಸರ್ ಫಸ್ಟ್ ಟೈಮ್ ಅಲ್ಲ, ನೋಡಮ್ಮ ಅಂತ ಹಾಕಿವಿ ಸರ್, ನೋಡಮ್ಮ ಮುಂದಕ್ಕೆ ಮುಂದಿನ ವರ್ಷ ನೋಡಮ್ಮ ಸರ್. ದಾಳಿಂಬ್ರಿಗೂ ಕೂಡ ಅದು ಭಾಳ ಸೂಕ್ಷ್ಮ ಬೆಳೆ, ಅದನ್ನು ಕೂಡ ಚೆನ್ನಾಗಿ ದೇಖರಿಕೆ ಮಾಡ್ಬೋದು. ನೋಡ್ತೀವಿ ಸರ್ ಮುಂದಿನ ವರ್ಷ ನೋಡಿ ಟ್ರೈ ಮಾಡ್ತೀವಿ ಸರ್. ಮುಂದಿನ ವರ್ಷ ಮತ್ತೆ ಬೇರೆ ಹೊಲದಲ್ಲಿ ಏನಾದರೂ ಪಪ್ಪೆ ಹಾಕ್ಬೇಕಂತ ಆಸೆ ಇದೆ? ಇದೇ ವಾಲ ಮಾಡ್ಬೇಕಂತೀವಿ ಸರ್. ಅದು ಎಷ್ಟು ಎಕರೆ ಇದೆ? ಅದು 6 ಎಕರೆ ಸರ್. ಇದು ಮುಗಿತಪ್ಪ ಅಂದ್ರೆ ಆ ಕಡೆ ಹಾಕ್ಬೇಕು. ಅದು 6 ಎಕರೆ ಇಲ್ಲಿಂದ 4 ಎಕರೆ ಸರ್. 6-10 ಎಕರೆ ಮುಂದಿನ ವರ್ಷ ಪ್ಲಾನ್ ಅದ. ಏನು ಹೇಳ್ತೀರಿ ನಮ್ಮ ರೈತ ಬಾಂಧವರು ಹಿಂಗೆ ನಿಮ್ಮ ಸಣ್ಣ ರೈತರಿಗೆ, ನಂತರ ಇವು ಹೊರವಲ ಬರೇ ಈ ತೊಗರಿ ಜೋಳ ಇಂಥ ಬೆಳೆಯೋರಿಗೆ ತೋಟಗಾರಿಕೆ ಹೋಗ್ರಿ ಅಂತ ಹೇಳ್ತೀರಿ? ತೋಟಗಾರಿಕೆ ಅವ್ರನ್ನ ಕೈ ಹಿಡಿದ್ರೆ ಅವ್ರು ನಮ್ಮ ಕೈ ಹಿಡಿದ್ರೆ ನಾವು ಮುಂದಕ್ಕೆ ಬರ್ತೀವಿ ಸರ್. ಇವು ರೈತರೆಲ್ಲರೂ ಒಂದು ತಿಳ್ಕೋಬೇಕು, ನಮ್ಗೆ ಸಪೋರ್ಟ್ ಮಾಡ್ತಾರೆ ಅವರು. ನಾವು ಹೋಗಿ ಕೇಳಿದ್ರೆ ಮಾಹಿತಿ ಕೊಡ್ತಾರೆ, ಅವ್ರು ಮಾಹಿತಿ ಕೊಟ್ಟ ಪ್ರಕಾರ ನಾವು ಹೋದರೆ ನಮಗೆ 1 ರೂಪಾಯಿ ಉಳಿತೈತೆ, ನಾವು ಮುಂದಕ್ಕೆ ಬರ್ತೀವಿ, ಇಲ್ಲಾಂದ್ರೆ ನಾವು ಹಿಂದಕ್ಕೆ ಬೀಳ್ತೀವಿ ಸರ್. ಒಳ್ಳೆಯದು ರಮೇಶ್ ಅವರೇ, ಯುವಕರಿದ್ದೀರಿ, ತಾವು ಸಾಂಪ್ರದಾಯಿಕ ಕೃಷಿಯನ್ನು ಮಾಡಿ ಅದರಲ್ಲಿ ಲಾಭ ಇಲ್ಲ ಎಂಬಂಥ ಒಂದು ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮ ಗೆಳೆಯರ ಒಂದು ಸಲಹೆಯನ್ನು ಪಡೆದುಕೊಂಡು ಪಪ್ಪಾಯ ಬೆಳೆಯನ್ನು ಹಾಕಿದ್ರಿ. 8 ಎಕರೆ ಪಪ್ಪಾಯದಲ್ಲಿ ಸಾಕಷ್ಟು ಈಗಾಗಲೇ ಇಳುವರಿ ಪಡ್ಕೊಂಡಿದ್ದೀರಿ. 36 ಟನ್ಗಳನ್ನು ಮಾರಿ 4.25 ಲಕ್ಷ ರೂಪಾಯಿ ಹಾಕಿದ ಬಂಡವಾಳಕ್ಕೆ ಸರಿಸಮನಾಗಿ ನಿಮಗೆ ಈ ಸಲ ಬಂಪರ್ ಬೆಳೆ ಪಪ್ಪಾಯ ಕೈ ಹಿಡಿದಿದೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಕಾಯಿಗಳು ನಿಮ್ಮ ಹೊಲದಲ್ಲಿದ್ದಾವೆ, ಚೆನ್ನಾಗಿ ಇಳುವರಿ ಬರಲಿ, ಚಲೋ ರೇಟು ಸಿಗಲಿ, ದೇವರು ನಿಮ್ಮ ಕೈ ಹಿಡಲಿ. ಮತ್ತೆ ಮುಂದಿನ ವರ್ಷ ಮಾಡುವಂಥ ಪ್ರಯತ್ನಕ್ಕೆ ನೀವೆಲ್ಲ ಚಲೋತ್ನಾಗಿ ಪ್ರಯತ್ನ ಮಾಡಿರಿ, ಒಳ್ಳೆ ಬೆಳೆ ಬರಲಿ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕೆಲವು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ, ನಮ್ಮ ರೈತ ಬಾಂಧವರು ಮಾಹಿತಿನ ತಿಳ್ಕೊಂಡ್ರು, ತಮಗೆ ಧನ್ಯವಾದಗಳು. ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಗಿಲೇಸ್ಕೂರು ಗ್ರಾಮದ ರಮೇಶ್ ಅವರ ಪಪ್ಪಾಯಿ ಬೆಳೆಯ ಅನುಭವಗಳನ್ನು ಕೇಳಿದ್ರಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ ಎಲ್ಲ ಮಣ್ಣಿಗೆ ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು ಫ್ಯಾಕ್ಟಂಪಾಸ್ 20-20-013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳುವ ಸಮಯ ಇದಲ್ಲ, ಬನ್ನಿ ಹಾಗಾದರೆ ಕೇಳೋಣ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ಮಣ್ಣಿನಲ್ಲಿ ಕೋಶ ವ್ಯವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿ ಹೆಚ್ಚುತ್ತದೆ. ಇನ್ನು ರೈತ ಬಾಂಧವರು ಗಮನಿಸಬೇಕು, ನೀರಾವರಿ ಸೌಲಭ್ಯವಿದ್ದಲ್ಲಿ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಅಧಿಕ ಲಾಭವನ್ನು ಪಡೆಯಬಹುದು. ಬೇಸಿಗೆ ಹೆಚ್ಚಾಗುವುದರಿಂದ ಈ ಹಣ್ಣಿನ ಬೆಳೆಗೆ ಹೆಚ್ಚಿನ ಬೇಡಿಕೆ ಆಗ್ತದೆ. ಇನ್ನು ಕಲ್ಲಂಗಡಿಯಲ್ಲಿ ಎಕರೆಗೆ ಒಂದು ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಗೆ ಮಾಡಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸಹೀರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬೆಳೆಗಳನ್ನು ಹೊಲದಲ್ಲಿ ಹಾಕಬೇಕು. ಜಿಲ್ಲೆಯಲ್ಲಿ ಮಾವು ಬೆಳೆಯನ್ನು ಬೆಳೆಯುವಂತಹ ರೈತ ಬಾಂಧವರು ಗಮನಿಸಬೇಕು, ಮಾವು ಬೆಳೆ ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನಲ್ಲಿ ಇಳುವರಿ ಹೆಚ್ಚಾಗ್ತದೆ, ಜೊತೆಗೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಇನ್ನು ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇದರಿಂದ ಬೂದು ರೋಗದ ನಿರ್ವಹಣೆ ಆಗ್ತದೆ. ಇನ್ನು ಜಿಗಿಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬುಪ್ರೋಪಿಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಯಂ ಲೇಖಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮಾವು ಬೆಳೆಯಲ್ಲಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಲಿಂಗಸ್ಕೂರು ದೇವದುರ್ಗ ಭಾಗದಲ್ಲಿ ಸಾಕಷ್ಟು ಜನರು ರೈತ ಬಾಂಧವರು ಶೇಂಗಾ ಬೆಳೆಯನ್ನು ಬೆಳೆದಿದ್ದಾರೆ. ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಅಥವಾ ಜಿಗುಹುಳುವಿನ ಹತೋಟಿಗೆ 1.75 ಡೈಮೆಥೋಯೇಟ್ 30 EC ಅಥವಾ 1 ಅಸಿಫೇಟನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಶೇಂಗಾ ಬೆಳೆಯು ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 kg ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಸೂಕ್ತ. ಇದರಿಂದ ಇಳುವರಿ ಹೆಚ್ಚಾಗ್ತದೆ. ಶೇಂಗಾ ಬೆಳೆಯಲ್ಲಿ ಎಲೆ ಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಕ್ಲೋರೋಥೆನೋನಿಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಲ್ಲೆಯಲ್ಲಿ ಭತ್ತವನ್ನು 2 ಬೆಳೆಯಾಗಿ ನಾಟಿ ಮಾಡಿರುವಂತಹ ರೈತ ಬಾಂಧವರು ಗಮನಿಸಬೇಕು, ಭತ್ತದಲ್ಲಿ ಕಂದು ಜಿಗಿಹುಳುವಿನ ನಿಯಂತ್ರಿಸಲು ಇಮಿಡಾಕ್ರೋಪಿಡ್ 0.5 ಮಿಲಿಲೀಟರ್ ಅಥವಾ ಥಯಾಮೆಥಾಕ್ಸಮ್ 0.7 ಅಥವಾ ಕ್ಲೋರೋಫೆರಿಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತೆ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 kg ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಇನ್ನು ಜಿಲ್ಲೆಯಲ್ಲಿ ಅಲ್ಲಲ್ಲಿ ರೈತ ಬಾಂಧವರು ಈ ಮೀನು ಕೃಷಿಯನ್ನು ಮಾಡ್ತಿದ್ದಾರೆ. ಅವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮೀನು ಕೃಷಿಯಲ್ಲಿ ಸಾವಯವ ಗೊಬ್ಬರವನ್ನು ಉಪಯೋಗಿಸುವುದರಿಂದ ಹೊಂಡದ ತಳಭಾಗದ ಮಣ್ಣು ಫಲವತ್ತಾಗಿರುತ್ತದೆ. ಈ ಮಣ್ಣನ್ನು ಕೃಷಿ ತೋಟಗಾರಿಕೆಯಲ್ಲಿ ಮೇಲುಗೊಬ್ಬರವಾಗಿ ಉಪಯೋಗಿಸಬಹುದು. ಇನ್ನು ಮೀನು ಮರಿಗಳನ್ನು ದಾಸ್ತಾನು ಮಾಡುವಂತಹ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕಾದದ್ದೇನು ಅಂತಂದರೆ, ಮೀನು ಮರಿಗಳನ್ನು ಹತ್ತಿರವಿರುವ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ತಂಪು ಹವಾಮಾನವಿದ್ದಾಗ ಸಾಗಾಣಿಕೆ ಮಾಡುವುದು ಒಳ್ಳೆಯದು. ಕೊಳದಲ್ಲಿ 3-6 ತಳಿಯ 10-15 cm ಉದ್ದವಿರುವ ಮಡಿಗಳನ್ನು 2-3 ನೀರಿನ ಆಳದಲ್ಲಿರುವ ಕೊಳದಲ್ಲಿ ಪ್ರತಿ ಹೆಕ್ಟರ್ಗೆ 10-20,000 ಮರಿಗಳಂತೆ ಕೊಳದ ಫಲವತ್ತತೆ ಮತ್ತು ನೀರಿನ ಲಭ್ಯತೆ ಅನುಸಾರವಾಗಿ ಮೀನು ಮರಿಗಳನ್ನು ದಾಸ್ತಾನು ಮಾಡಬಹುದು. ಇನ್ನು ಹೈನುಗಾರಿಕೆಯಲ್ಲಿ ತೊಡಗಿರುವಂತಹ ರೈತ ಬಾಂಧವರು ಗಮನಿಸಬೇಕು, ಪಶುಗಳು ಹೆಚ್ಚಾಗಿ ಹಸಿರು ಮೇವು ತಿನ್ನುವುದರಿಂದ ಅವುಗಳಲ್ಲಿ ಉದ್ಭವಿಸುವ ಸಮಸ್ಯೆಯನ್ನು ನಿವಾರಿಸಲು ಹಸಿರು ಮೇವನ್ನು ಉಪ್ಪಿನ ದ್ರಾವಣದೊಂದಿಗೆ ಮಿಶ್ರಣ ಮಾಡಿ ಪಶುಗಳಿಗೆ ತಿನ್ನಿಸಬೇಕು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ರಾಯಚೂರು ಕೇಂದ್ರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ರೈತ ಬಂಧು ಅಭಿಯಾನ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ರಾಯಚೂರು. ಇಂದಿನ ವಿಷಯ, ರಾಯಚೂರು ತಾಲೂಕಿನಲ್ಲಿ ರೈತ ಬಂಧು ಯೋಜನೆಯ ಫಲಾನುಭವಿಗಳ ಸಂದರ್ಶನ ಆಧಾರಿತ ಕಾರ್ಯಕ್ರಮ. ಕೇಳುಗರಿಗೆ ನಮಸ್ಕಾರ. ಕೇಳುಗರು, ಇವತ್ತಿನ ರೈತ ಬಂಧು ಪ್ರಾಯೋಜಿತ ಒಂದು ಸರಣಿ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ತಾಲೂಕಿನಲ್ಲಿ ರೈತ ಬಂಧು ಅಭಿಯಾನ ಯೋಜನೆಯಡಿ ಯಾವ ರೀತಿ ಕಾರ್ಯಕ್ರಮ ನಡೆದಿದೆ, ರೈತರು ಫಲಾನುಭವಿಗಳು ಯಾವ ರೀತಿ ಒಂದು ಪ್ರಯೋಜನವನ್ನು ಈ ಎರೆಹುಳು ತೊಟ್ಟಿ ನಿರ್ಮಾಣದಲ್ಲಿ ತಗೊಂಡಿದ್ದಾರೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳು ಅಭಿಪ್ರಾಯವನ್ನು ಹಂಚಿಕೊತಿದ್ದಾರೆ. ಜೊತೆಗೇ ರಾಯಚೂರು ತಾಲೂಕು ಪಂಚಾಯಿತಿಯ ಐಸಿ ಕೋಆರ್ಡಿನೇಟರ್ ಆದಂಥ ಧನರಾಜ್ ಅವರು ಸಹ ಯಾವ ರೀತಿ ತಾಲೂಕಿನಲ್ಲಿ ಈ ಒಂದು ಯೋಜನೆ ಕಾರ್ಯಗತ ಆಗ್ತಾ ಇದೆ ಅಂತಕ್ಕಂಥ ಕೆಲವೊಂದಿಷ್ಟು ವಿಚಾರವನ್ನು ಹಂಚ್ಕೋತಾ ಇದ್ದಾರೆ, ಬನ್ನಿ ಕೇಳೋಣಂತ. ಮೊದಲನೇದಾಗಿ ಧನರಾಜ್ ಅವರು, ಧನರಾಜ್ ಅವರು ಐಸಿ ಕೋಆರ್ಡಿನೇಟರ್ ತಾಲೂಕಾ ಪಂಚಾಯತ್ ರಾಯಚೂರು. ಧನರಾಜ್ ಅವರು ಹೇಳಿ, ರಾಯಚೂರು ತಾಲೂಕಿನಲ್ಲಿ ರೈತ ಬಂಧು ಅಭಿಯಾನ ಯೋಜನೆ ಕಾರ್ಯಗತ ಆಗ್ತಾ ಇದೆ. ನಮಸ್ಕಾರ ಸರ್, ನನ್ನ ಹೆಸರು ಧನರಾಜ್ ಅಂತೇಳಿ, ತಾಲೂಕಾ ಪಂಚಾಯತ್ ಐಸಿ ಸಂಯೋಜಕ ಸರ್. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸರ್ ರೈತ ಬಂಧು ಅಭಿಯಾನ ಅಂತೇಳಿ ಆಗಸ್ಟ್ 15 ಅಕ್ಟೋಬರ್ 15 ಎರಡು ತಿಂಗಳವರೆಗೆ ಇದು ಅಭಿಯಾನ ಸ್ಟಾರ್ಟ್ ಆಯ್ತು ಸರ್. ಈ ಅಭಿಯಾನಕ್ಕೆ ಸಂಬಂಧಪಟ್ಟಂಗೆ ನಮ್ಮ ತಾಲೂಕಿನ 34 ಗ್ರಾಮ ಪಂಚಾಯತಿಗಳಲ್ಲಿ ಈ ಮಾಹಿತಿ ಪ್ರಚಾರ ಸಂಬಂಧಪಟ್ಟಂಗೆ ಎಲ್ಲ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಈ ಅಭಿಯಾನ ಸ್ಟಾರ್ಟ್ ಆದಮೇಲೆ ಸರ್ ಈಗ ಸಾಕಷ್ಟು ಏನಂದರೆ ಎರೆಹುಳ ತೊಟ್ಟಿ ಗೊಬ್ಬರವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಸರ್. ಈ ಎರೆಹುಳ ತೊಟ್ಟಿ ಗೊಬ್ಬರ ಅಂದರೆ ನಮ್ಮ ಒಂದು ತಾಲೂಕಿನಲ್ಲಿ ಸರ್ ಸುಮಾರು 288 ಎರೆಹುಳ ತೊಟ್ಟಿ ಗೊಬ್ಬರ ನಿರ್ಮಾಣ ಮಾಡಿಕೊಂಡಿದ್ದಾರೆ ಸರ್. ಅದರಲ್ಲಿ ಹೈಯೆಸ್ಟ್ ಅಂತಂದರೆ ನಮ್ಮ ಸಂಕುಂಟ ಗ್ರಾಮ ಪಂಚಾಯತಿಯಲ್ಲಿ 65 ಎರೆಹುಳ ತೊಟ್ಟಿ ಗೊಬ್ಬರ ನಿರ್ಮಾಣ ಮಾಡಿಕೊಂಡಿದ್ದಾರೆ ಸರ್. ಯಾಕಂದರೆ ಅಲ್ಲೇ ಯಾಕೆ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಸರ್ ಅಲ್ಲಿ ಏನಂದರೆ ತೋಟಗಾರಿಕೆ ಜಾಸ್ತಿ ಬೆಳೀತಾ ಇದ್ದಾರೆ ಸರ್. ಹಾಗಾಗಿ ಇದು ತೋಟಗಾರಿಕೆ ಬೆಳೆಗಳು ಬೆಳೆತಕ್ಕಂಥ ಏರಿಯಾದಲ್ಲಿ ತುಂಬ ಉಪಯುಕ್ತವಾಗುತ್ತದೆ ಸರ್. ಸೊ ಹಂಗಾಗಿ ಅಲ್ಲಿ 65 ಹೆಚ್ಚು ಎರೆಹುಳ ಗೊಬ್ಬರ ತೊಟ್ಟಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಸರ್. ಪಂಚಾಯತಿ ಮಟ್ಟದಲ್ಲಿ ಈ ಒಂದು ಲಾಭವನ್ನು ಪಡಿಬೇಕಾಗಿತ್ತಂದ್ರೆ ಫಲಾನುಭವಿಗಳನ್ನ ಅವರು ಅರ್ಜಿ ಕೊಡಬೇಕಾ, ಹೇಗೆ ನೀವೇ ಆಯ್ಕೆ ಮಾಡ್ತೀರಾ, ಹೇಗೆ ಮಾಡ್ತೀರಿ ಇಲ್ಲಿ? ಈ ಒಂದು ಆಗಸ್ಟ್ 15 ಅಕ್ಟೋಬರ್ 15 ಎರಡು ತಿಂಗಳ ಒಂದು ಅಭಿಯಾನದಲ್ಲಿ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿ ಪ್ರಚಾರ ಮಾಡಿಕೊಂಡಿದೆ ಸರ್. ಅದಾದ ನಂತರ ಸಂಬಂಧಪಟ್ಟವರು ಯಾರು ಗೊಬ್ಬರ ತೊಟ್ಟಿ ಮಾಡ್ಕೋಬೇಕಂತ ಇಚ್ಛಾಶಕ್ತಿ ಇದ್ದವರು ಸರ್ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ನಮೂನೆ ಆರಲ್ಲಿ ಅರ್ಜಿ ಸಲ್ಲಿಸಿ ನಾವು ಕೂಡ ಒಂದು ಎರೆಹುಳ ತೊಟ್ಟಿ ಗೊಬ್ಬರ ಮಾಡ್ಕೊಂತೀವಿ ಅಂತೇಳಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದರೆ ಎರೆಹುಳ ತೊಟ್ಟಿ ನಿರ್ಮಾಣ ಮಾಡ್ಕೊಳ್ಳೋಕೆ ಮುಂದಾಗ್ಬೋದು ಸರ್. ಹೇಗೆ ಈಗಾದರೂ ಸಹ ಸಾರ್ವಜನಿಕರು ರೈತ ಬಾಂಧವರು ಅರ್ಜಿಯನ್ನು ಕೊಡಬಹುದಾ ಪಂಚಾಯತಿಗೆ? ಕೊಡ್ಬೋದು ಸರ್. ಈಗ ಇಲ್ಲಿವರೆಗಿನ ಮೊದಲಿನ ಸರ್ 2 ಅಭಿಯಾನ ಇತ್ತು ಸರ್. ಅಭಿಯಾನದಲ್ಲಿ ಸಾಕಷ್ಟು ಅಭಿಯಾನದಲ್ಲಿ ಮಾಹಿತಿ ಕೊಟ್ಟಿದ್ದೀವಿ ಸರ್. ಅಭಿಯಾನದಲ್ಲಿ ಮಾಹಿತಿ ಕೊಟ್ಟಾದ್ಮೇಲೆ ಸರ್ 2 ಕಾರ್ಯಕ್ರಮ ಅಂತಿತ್ತು ಸರ್. ಅದಾದ್ಮೇಲೆ ಈಗ ಒಬ್ಬೊಬ್ಬರು ಮಾಡ್ಕೊಂಡಾದ್ಮೇಲೆ ಸರ್ ಈಗ ಜನಗಳು ಮಾಡಿಕೊಂಡು ನೋಡಿದ್ದಾದ್ಮೇಲೆ ನಾವು ಮಾಡ್ಕೊಂತೀವಿ ಅಂತೇಳಿ ಈಗ ಮುಂದೆ ಬರ್ತಾ ಇದ್ದಾರೆ ಸರ್. ಈಗ ಕೂಡ ಮಾಡ್ಕೋಬಹುದು ಸರ್, ಹಾಗೇನಿಲ್ಲ. ತೊಟ್ಟಿಯನ್ನು ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಏನೇನು ಅನುಕೂಲತೆಗಳನ್ನು ಕೊಡ್ತೀರಿ ಸರ್? ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಲಿ ಸರ್ 2 ವಿಧಗಳಾಗಿ ವಿಂಗಡಿಸಿದ್ದಾರೆ ಸರ್. ಫಸ್ಟ್ ಏನಂದ್ರೆ 21,000 ರೂಪಾಯಿ ಒಂದಿದೆ ಸರ್, ತದನಂತರ 27,000 ರೂಪಾಯಿ ಇದೆ ಸರ್. ಇದೇನಂತಂದ್ರೆ 27,000 ರೂಪಾಯಿ ಏನಂದ್ರೆ ಸರ್ 17 ಫೀಟು ಉದ್ದ ಇರಬೇಕು ಸರ್, 9 ಫೀಟ್ ಅಗಲ, 3 ಫೀಟ್ ಎತ್ತರ ಸರ್. ಇದಕ್ಕೇನಂದ್ರೆ ಸರ್ 27,000 ರೂಪಾಯಿ ಸಿಗ್ತದೆ ಸರ್. ಅದೇ ರೀತಿಯಾಗಿ 21,000 ರೂಪಾಯಿದು ಏನಂದ್ರೆ ಸರ್ 12 ಫೀಟು ಉದ್ದ ಇರುತ್ತೆ ಸರ್, 9 ಫೀಟ್ ಅಗಲ, 3 ಫೀಟ್ ಎತ್ತರ ಸರ್. ಇದು ಅವರು ಒಂದು ರೈತರು ಯಾವುದು ಬೇಕು ಅನುಕೂಲ ಒಂದು ಸೈಜ್ ಆಧಾರದ ಮೇಲೆ ಯಾವುದು ಬೇಕಂತಾರ ಅದು ಮಾಡ್ಕೋಕೆ ಅವಕಾಶ ಇದೆ ಸರ್. ಫಲಾನುಭವಿಗೆ ಮುಗಿಯುತ್ತೆ ಕೆಲಸ, ಜೊತೆಗೆ ಅವರಿಗೆ ಏನು ಸಾಮಗ್ರಿ ವೆಚ್ಚ ಇರಬಹುದು, ಕೂಲಿ ವೆಚ್ಚ, ಎಷ್ಟು ದಿವಸದಲ್ಲಿ ಸಂದಾಯ ಆಗುತ್ತೆ ಸರ್? ಈಗ 27,000 ರೂಪಾಯಿದು ಅಥವಾ 21,000 ರೂಪಾಯಿ ಎರಡು ಕೂಡ ಒಂದು ಏನಂದ್ರೆ NMR ತೆಗಿತೀವಿ ಸರ್. NMR ತೆಗೆದಾದ್ಮೇಲೆ ಅದು ಒಂದು 15 ದಿನವರೆಗೂ NMR ತೆಗೆದಿವಿ ಸರ್. ಆ NMR ಅವಧಿ ಮುಗಿದ್ಮೇಲೆ ಸರ್ NMR ಸೇವ್ ಮಾಡಿ ಎಲ್ಲ ಒಂದು 20 ದಿನದ ಒಳಗಾಗಿ ಅವರಿಗೆ NMR ಪೇಮೆಂಟ್ ಅವರು ನೇರವಾಗಿ ಅವರ ಕೂಲಿಕಾರ ಖಾತೆಗೆ ಜಮಾ ಆಗುತ್ತೆ ಸರ್. ಅದು ಸುಮಾರು 7,000 ರೂಪಾಯಿವರೆಗೂ NMR ಕೂಲಿ ಪಾವತಿ ಆಗುತ್ತೆ ಸರ್. ಉಳಿದ ಅಮೌಂಟ್ ಏನಂತಂದ್ರೆ 20,000 ರೂಪಾಯಿವರೆಗೂ ಅದೇನಂದ್ರೆ ಸಾಮಗ್ರಿ ವೆಚ್ಚ ಅಂದ್ರೆ ಸಾಮಗ್ರಿ ವೆಚ್ಚ ಅಂದ್ರೆ ಅವರೇನು ಎಳ್ಳೆ ತಂದುಕೊಂಡಿರ್ಬೋದು, ಸಿಮೆಂಟು ಮತ್ತೆ ಕಂಕರು ಈ ತರ ಏನೆಲ್ಲ ಬೇಕಲ್ಲ ಸರ್, ಅದನ್ನೆಲ್ಲ ತಂದುಕೊಂಡಿದ್ದನ್ನ BOC ರೂಪದಲ್ಲಿ ಏನಂದ್ರೆ ಅದು ಕೂಡ ನೇರವಾಗಿ ಅವ್ರ ಅಕೌಂಟ್ಗೆ ಕನಿಷ್ಠ 3 ತಿಂಗಳವರೆಗೂ ಸ್ವಲ್ಪ ಟೈಮ್ ತಗೊಳುತ್ತೆ ಸರ್. ಈ ಒಂದು ಎರೆಹುಳು ತೊಟ್ಟಿಯನ್ನು ನಿರ್ಮಾಣ ಮಾಡಬೇಕೆ, ಅವರಿಗೆ ಅರ್ಹತೆಗಳೇನಿರಬೇಕು, ಎಲ್ಲರೂ ಮಾಡ್ಕೋಬಹುದು ಅಂತೀರಾ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ? ಹೇಗೆ ಸರ್, ನಮ್ಮ ಒಂದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮೊದಲನೇದಾಗಿ ಮಾನದಂಡ ಏನಂದ್ರೆ ಸರ್ ಫಸ್ಟ್ ಅವರಿಗೆ ಉದ್ಯೋಗ ಚೀಟಿ ಇರಬೇಕು ಸರ್. ಉದ್ಯೋಗ ಚೀಟಿ ಆದ್ಮೇಲೆ ಏನಂದ್ರೆ ಈ ಒಂದು ಕಾಂಪೋಸ್ಟ್ ಪಿಟ್ ಮಾಡ್ಕೋಬೇಕಂತಂದ್ರೆ ಸರ್ ಒಬ್ರು ಅವರು ರೈತರಾದ್ರಾಗಿರ್ಬೇಕು ಅಥವಾ ಅವ್ರ ಮನೆಯಲ್ಲಿ ಜಾನುವಾರುಗಳಾದ್ರೂ ಇರಬೇಕು ಸರ್. ಇವೆರಡು ಇದ್ದಾಗ ಮಾತ್ರ ಈ ಒಂದು ಕಾಂಪೋಸ್ಟ್ ಪಿಟ್ ಪಡೀಲಿಕ್ಕೆ ಅವರು ಅರ್ಹರಾಗುತ್ತಾರೆ ಸರ್. ಇದಕ್ಕೆ ಪ್ರತಿಕ್ರಿಯೆ ಹೇಗಿದೆ? ರಾಯಚೂರು ತಾಲೂಕಿನಲ್ಲಿ ಈಗಾಗಲೇ ಎರೆಗೊಬ್ಬರ ಉತ್ಪಾದನೆಯನ್ನ ಪ್ರಾರಂಭ ಮಾಡಿದಾರೆ, ಇನ್ನು ಮಾಡುವ ಹಂತದಲ್ಲಿದ್ದಾರೆ, ಹೇಗೆ ಸರ್? ಈಗೆಲ್ಲ ಅನುಷ್ಠಾನ ಆಗಿದೆಯೋ ಸರ್, ಎರೆಹುಳ ಗೊಬ್ಬರ ತೊಟ್ಟಿ ಏನಂದ್ರೆ ಸರ್ ಅನುಷ್ಠಾನ ಆಗಿದೆ ಸರ್. ಈಗೇನಂದ್ರೆ ಸಂಕುಂಟ ಗ್ರಾಮ ಪಂಚಾಯತಿಯಲ್ಲಿ ಸ್ವಲ್ಪ ಚೆನ್ನಾಗಿರುತ್ತ ರೈತರು ಅವರು ಕೂಡ ಸ್ವಇಚ್ಛೆಯಿಂದ ಅವರು ಕೂಡ ಮಾಡ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ ಸರ್. ಆಲ್ಮೋಸ್ಟ್ ಆಲ್ ಅನುಷ್ಠಾನದಲ್ಲಿದ್ದಾವೆ ಸರ್. ಈಗ ಎರೆಗೊಬ್ಬರ ತೊಟ್ಟಿಯನ್ನು ನಿರ್ಮಾಣ ಮಾಡ್ತಾರೆ, ಆದರೆ ಎರೆಗೊಬ್ಬರ ಉತ್ಪಾದನೆಯನ್ನ ಹೇಗೆ ಮಾಡ್ಬೇಕು ಅನ್ನೋದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೊತ್ತಿರುವುದಿಲ್ಲ. ಇದ್ರ ಬಗ್ಗೆ ತಿಳುವಳಿಕೆ ನಿಮ್ಮ ಪಂಚಾಯತಿ ವತಿಯಿಂದ ಕೊಡ್ತಾ ಇರ್ತೀರಾ ಅಥವಾ ಹೇಗೆ ಅವರಿಗೆಲ್ಲ? ಮೊದಲೇನಂದ್ರೆ ಇದು ಎರೆಹುಳ ತೊಟ್ಟಿ ಅಂತ ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ಎರೆಹುಳ ತೊಟ್ಟಿ ಇದುವರೆಗೂ ಯಾವುದೇ ತರವಾದ ಮಾಡಿರಲಿಲ್ಲ ಸರ್. ಈಗೇನಂದ್ರೆ ಫಸ್ಟ್ ಟೈಮ್ ಸರ್ ಇದು ಮಾಡಿರೋದು. ಎರೆಹುಳ ಗೊಬ್ಬರ ತೊಟ್ಟಿ ನಿರ್ಮಾಣ ಈಗ ಪ್ರಾರಂಭ ಆಗಿದೆ ಸರ್. ಅದಾದ ನಂತರ ನಿರ್ಮಾಣಗೊಂಡ ಇವರೇನು ರೈತರಿದ್ದಾರಲ್ಲ ಸರ್, ಆ ರೈತರಿಗೆ ಮುಂದಿನ ದಿನಗಳಲ್ಲಿ ಕೃಷಿ ಇಲಾಖೆಯಿಂದ ಅವರಿಗೆ ತರಬೇತಿ ಯಾವ ರೀತಿ ಮಾಡ್ಕೋಬೇಕು, ಅದರಿಂದ ಯಾವ ರೀತಿ ಲಾಭ ಪಡೀಬೇಕು, ಎರೆಹುಳ ಗೊಬ್ಬರ ಯಾವ ರೀತಿ ತಯಾರು ಮಾಡಬೇಕು, ಅದನ್ನು ಮತ್ತೆ ಕೃಷಿಗೆ ಯಾವ ರೀತಿಯಾಗಿ ಅದನ್ನು ಬಳಸಬೇಕು ಅನ್ನೋ ಈ ರೀತಿಯಾದ ಮುಂದಿನ ದಿನಗಳಲ್ಲಿ ತರಬೇತಿ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹೇಗೆ ರಾಯಚೂರು ತಾಲೂಕಿನಲ್ಲಿ ಸಾಮಗ್ರಿ ವೆಚ್ಚ ಎಲ್ಲ ಒಂದು ಫಲಾನುಭವಿಗಳಿಗೆ ಸಂದಾಯ ಆಗಿದೆ, ಇನ್ನೂ ಆಗ್ಬೇಕಾ? ಸಾಮಗ್ರಿ ವರ್ಚ ಅಂದ್ರೆ ಇದು ಸರ್ ನಮ್ಮ ಉದ್ಯೋಗ ಖಾತ್ರಿ ನಿಯಮ ಅನುಸಾರ ಅಂದ್ರೆ 3 ತಿಂಗಳಿಗೊಂದ್ಸರಿ ಇದು BOC ಮೊತ್ತ ರಿಲೀಸ್ ಆಗುತ್ತೆ ಸರ್. ಈ BOC ಮೊತ್ತ ಅಂತಂದ್ರೆ ಮೊದಲನೇ ದಿನದಂಗೆ ಸರ್ NMR ಪೇಮೆಂಟ್ ಸೇವ್ ಆದ್ಮೇಲೆ ಆ ಕಾಮಗಾರಿ ಸೇವ್ ಆಯ್ತು ಅಂತಾನೆ ಆಗುತ್ತೆ ಸರ್. ನೆಕ್ಸ್ಟ್ ಏನಂತಂದ್ರೆ ಆ BOC ಮೊತ್ತ ಅಂದ್ರೆ ಸಾಮಗ್ರಿ ವೆಚ್ಚಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಮಟ್ಟದಿಂದ FTO ಜನರೇಷನ್ ಗಾಗಿ ಒಂದು ಕಾಲಾವಧಿ ಕೊಡ್ತಾರೆ ಸರ್. ಆ ಕಾಲಾವಧಿಯಲ್ಲಿ ಏನಂದ್ರೆ FTOಗಳನ್ನ ಇದು ಮಾಡ್ಬೇಕು ಸರ್. ಅದಾದ ನಂತರ ಏನ ಸರ್ ಮೇಲಾಧಿಕಾರಿಗಳೆಂದ್ರೆ ಕೆಲವೊಬ್ಬರು ಅನುಷ್ಠಾನ ಅಧಿಕಾರಿಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಗೊತ್ತಿರ್ತಕ್ಕಂಥವ್ರಿಗೆ ತನಿಖೆಗೆ ಮಾಡ್ತಾರೆ ಸರ್. ಅಂದ್ರೆ ಸರ್ ಕಟ್ಕೊಂಡಿದ್ದಾರಾ ಇಲ್ಲ ಅಂತ ನೋಡ್ಬಿಟ್ಟು ಅದು ಕಟ್ಕೊಂಡಿತ್ತಂದ್ರೆ ನೆಕ್ಸ್ಟ್ ಮುಂದಿನ ದಿನಗಳಿಗೆ ಅವ್ರು ಏನ್ FTO ಜನರೇಷನ್ ಮಾಡಿರ್ತಾರಲ್ಲ ಸರ್ ಅದ ಆಧಾರದ ಮೇಲೆ ಮುಂದಿನ ದಿನಗಳ ಅವ್ರು ನೇರವಾಗಿ ಅವ್ರ ಅಕೌಂಟ್ಗೆ ಜಮಾ ಆಗುತ್ತೆ ಸರ್. ಈಗ ಸಗಮಕುಂಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯರಗುಂಟ ಗ್ರಾಮದ ಫಲಾನುಭವಿಗಳು ಏನ್ರಿ ತಮ್ಮ ಹೆಸರು? ಪಾಲಪ್ಪ ಸರ್. ಪಾಲಪ್ಪ ಅವರೇ, ಹೇಗೆ ಈ ಒಂದು ಎರೆಹುಳು ತೊಟ್ಟಿಯನ್ನ ನಿರ್ಮಾಣ ಮಾಡ್ಕೋಬೇಕು ಅಂತಕ್ಕಂಥದ್ದು ಪಂಚಾಯತಿಯಲ್ಲಿ ಸಿಗತ್ತೆ ಸಹಾಯ ಅಂತಕ್ಕಂಥದ್ದು ಹೇಗೆ ಗೊತ್ತಾಯ್ತು ನಿಮಗೆ? ನಮ್ಮ ಪಂಚಾಯತ್ ಕಡೆಯಿಂದ ಗೊತ್ತಾಯ್ತು ಸರ್, ವಾಲ್ ಪೇಪರ್ ತರ ಒಂದು ಇದು ಬಂದಿತ್ತು ಸರ್, ಅಲ್ಲೆಲ್ಲ ಹಚ್ಚಿದ್ರು ಸರ್, ಪೋಸ್ಟರ್ ಸರ್, ಅದ್ರ ಮುಖಾಂತರ ಗೊತ್ತಾಗಿ ಪಂಚಾಯತ್ಗೆ ಹೋಗಿ ಕೇಳಿದ್ವಿ ಸರ್. ನಾವು ಪಂಚಾಯತ್ಗೆ ಹೋದ್ರೆ ತಗೋಗಿದ್ವಿ ಸರ್, ಯಾವ ತರ ಮಾಡ್ಕೋಬೇಕಂತಂದ್ರೆ ಹಿಂಗ 6 ಫಾರ್ಮ್ ನಂಬರ್ ಮೇಲೆ ಅರ್ಜಿ ಬರೆದು ಕೊಟ್ರೆ ನೀವು ಮಾಡ್ಕೋಬಹುದು ಅಂತ ಹೇಳಿದ್ರು ಸರ್. ಹೇಳಿದ್ರು ಒಂದು ಅರ್ಜಿ ಕೊಟ್ರೆ? ನೀವು ಕೊಟ್ಟಿವಿ ಸರ್, ಅರ್ಜಿ ಕೊಟ್ಟಿವಿ ಸರ್. ಅರ್ಜಿ ಕೊಟ್ಟಿದ್ಮೇಲೆ ಅವರು NMR ತೆಗೆದು ಕೊಟ್ರು ಸರ್, ತೆಗೆದು ಕೊಟ್ಟ ಮೇಲೆ ಆಮೇಲೆ ನಾವು ಕೆಲಸ ಚಾಲು ಮಾಡ್ಕೊಂಡ್ವಿ ಸರ್. ಈಗ ತಾವು ಪಾಳಪ್ಪ ಅವರೇ, ಎಷ್ಟು ಗುಂಡಿಗಳನ್ನ ತೊಟ್ಟಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ದೀರಿ? ನಾವು ಒಂದೇ ಮಾಡ್ಕೊಂಡ್ವಿ. ಒಂದೇ ಮಾಡ್ಕೊಂಡ್ರಿ? ಯಾವ ಅಳತೆ ಸೈಜ್ ಇದೆ ಅದು? ಉದ್ದ 17 ಫೀಟ್ ಇದೆ ಸರ್, ಅಗಲ 9 ಫೀಟ್ ಇದೆ ಸರ್, ಎತ್ತರ 3 ಫೀಟ್ ಇದೆ ಸರ್. 3 ಫೀಟ್ ಎತ್ತರ? ಎತ್ತರ ಸರ್. ಹೇಗೆ ಮನೆಯಲ್ಲಿ ದನಗಳು ಸಾಕಾಣಿಕೆ ಇದೆ ನಿಮಗೆ? ಇದಾವ ಸರ್, ಇದಾವೆ. ಎಲ್ಲ ಕಸ ಕಡ್ಡಿ ಹೆಂಡಿ ಎಲ್ಲ ಸಿಗತ್ತೆ ನಿಮಗೆ? ಸಿಗುತ್ತೆ ಸಿಗುತ್ತೆ ಸರ್. ಹೇಗೆ ಕೂಲಿ ವೆಚ್ಚ ಎಷ್ಟು ಬಂತು ನಿಮಗೆ? ಕೂಲಿ ವೆಚ್ಚ 7,000 ತನಕ ಬಂತು ಸರ್. ನೀವೇ ಕೆಲಸ ಮಾಡ್ಕೊಂಡ್ರಿ? ನಾವೇ ಮಾಡ್ಕೊಂಡ್ವಿ ಸರ್. ಮನೆಯವರೇ? ಮನೆಯವರೇ ಮಾಡ್ಕೊಂಡ್ವಿ ಸರ್. ಸಾಮಗ್ರಿ ವೆಚ್ಚ ಬಂತ? ಇಲ್ಲ ಸರ್, ಇನ್ನೂ ಬಂದಿಲ್ಲ ಸರ್, ಬರುತ್ತೆ ಸರ್. ಬರುತ್ತೆ. ಹೇಗೆ ಎರೆಹುಳ ಗೊಬ್ಬರ ತೊಟ್ಟಿಯನ್ನು ಮಾಡ್ಕೊಂಡ ಮೇಲೆ ಅದು ಎರೆಗೊಬ್ಬರ ಉತ್ಪಾದನೆ ಮಾಡ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ? ಹೇಗೆ ತಯಾರು ಮಾಡಬೇಕು ಗೊಬ್ಬರ ಅಂತೇಳಿ? ಗೊಬ್ಬರ ಹೇಗೆ ತಯಾರು ಮಾಡ್ಬೇಕಂತ ಗೊತ್ತಿದೆ ಸರ್, ಎರೆಹುಳ ಅಂತ ಬರ್ತಾವಲ್ಲ ಸರ್, ಅವು ಬಂದ್ಮೇಲೆ ಅವಾಗ ಯೂಸ್ ಮಾಡ್ಬೇಕಂತ ಮಾಡಿದ್ದೀವಿ. ಹೇಗೆ ತೋಟದಲ್ಲಿ ಮನೆ ಹತ್ರ ಮಾಡ್ಕೊಂಡಿರಾ ಅಥವಾ ಹೊಲದಲ್ಲಿ ಮಾಡ್ಕೊಂಡಿರಾ, ಹೆಂಗ್ ಮಾಡ್ಕೊಂಡ್ರಿ? ಹೊಲದಲ್ಲಿ ಮಾಡ್ಕೊಂಡಿದ್ದೀವಿ. ಹೊಲದಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ಹೇಗೆ ಅಲ್ಲೇ ಹೊಲದಲ್ಲಿ ಇರ್ತಾರೆ? ಮನೆ ಅಲ್ಲೇ ಇದೆ? ಇಲ್ಲ ಸರ್, ಅಲ್ಲಿ ಹಸ ದನಗಳ ಕರುಗಳು ಅಲ್ಲೇ ಇರ್ತಾವಲ್ಲ ಸರ್, ಅಲ್ಲೇ ಪಕ್ಕದಲ್ಲಿ ಅಲ್ಲೇ ಹೊಲದಲ್ಲಿ ಮಾಡಿ ಸರ್. ಹೇಗೆ ತೊಟ್ಟಿಗೆ ನೆರಳನ್ನ ಮಾಡ್ಕೋಬೇಕು, ಮೇಲೆ ಮಳೆ ನೀರ್ ಬರಲಾರ್ದಂಗೆ ವ್ಯವಸ್ಥೆ ಆಗ್ಬೇಕು, ಅದಕ್ಕೆ ಅನುಕೂಲ ಮಾಡ್ಬೇಕು? ಅದಕ್ಕೆ ಶೆಡ್ ತರ ಹಾಕ್ಬೇಕು ಸರ್. ಇನ್ನ ಹಾಕಿಲ್ಲ ಸರ್, ಹಾಕಿಲ್ಲ ಸರ್, ಹಾಕ್ಬೇಕು ಸರ್, ಹುಳ ಬಿಟ್ಟ ಮೇಲೆ ಹಾಕ್ಬೇಕಂತ ಪ್ಲಾನ್ ಮಾಡಿ ಸರ್. ಎರೆಹುಳ ಗೊಬ್ಬರ ನಿಮ್ದು ಎದಕ್ಕೆ ಹಾಕಬಹುದು ಅನ್ನೋದು ಮಾಹಿತಿ ಇದೆ ನಿಮಗೆ? ಸರ್, ಎಲ್ಲ ತೋಟಗಾರಿಕೆ ಹಾಕ್ಬೋದು ಸರ್, ಮಾವಿನ ತೋಟ ಯಾವುದೇ ತೋಟ ಆಗಿಲ್ಲ ಸರ್, ಎಲ್ಲದಕ್ಕೆ ಯೂಸ್ ಮಾಡುತ್ತೆ ಸರ್. ಅದು ಏನ್ ಅನಿಸುತ್ತೆ ನಿಮಗೆ, ಇದೊಂದು ಎರೆಹುಳು ತೊಟ್ಟಿ ನಿರ್ಮಾಣ ಕೊಡ್ತಾ ಇದ್ದಾರೆ ಪಂಚಾಯತಿ ವತಿಯಿಂದ? ಅವಾಗ ಸರ್ ನಮ್ಗೆ ಆಂಧ್ರದಿಂದ ತಗೊಂಡ್ಬರ್ತಾ ಇದ್ದೀವಿ ಸರ್, ನಾವು ಗೊಬ್ಬರ ಸರ್, ದೂರ ಆಗ್ತಿತ್ತು ಸರ್, ಅಲ್ಲಿಂದ ತಗೊಂಡ್ಬರಕ್ಕೆ ನಮ್ಗೆ ಎಲ್ಲ ತ್ರಾಸ ಆಗ್ತಿತ್ತು ಸರ್. ಇವಾಗ ಎಲ್ಲ ಇಲ್ಲೇ ಅನುಕೂಲ ಆಗ್ತಾ ಇದೆ ಸರ್, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅದರಿಂದ ಎಲ್ಲ ಇಲ್ಲೇ ಸಿಗುತ್ತಲ್ಲ ಸರ್, ಅದು ಮಾಡ್ಕೊಂಡಿದ್ಮೇಲೆ ನಮ್ಗೆ ಇಲ್ಲೇ ಯೂಸ್ ಆಗುತ್ತೆ ಅಂತ ಇದಾಗಿದೆ ಸರ್. ನಿಮ್ಮ ಊರಲ್ಲಿ ಬಹಳ ಜನ ಮಾಡ್ಕೊಂಡಿದಾರ? ಮಾಡ್ಕೊಂಡಿದ್ದಾರೆ ಸರ್. ಮಾಡ್ಕೊಂಡಿದ್ದಾರೆ ಸರ್. ಎಲ್ಲ ಉತ್ಪಾದನೆ ಇನ್ನು ಪ್ರಾರಂಭ ಮಾಡಿಲ್ಲ? ಮಾಡಿಲ್ಲ ಸರ್, ಮಾಡಿಲ್ಲ ಸರ್. ಇನ್ನೊಬ್ರು ರಂಗಾರೆಡ್ಡಿ ಅವರು, ಇವರು ಸಹ ಯರಗುಂಟ ಗ್ರಾಮದ ಪ್ರಗತಿಪರ ರೈತರು, ಜೊತೆಗೆ ಎರೆಹುಳು ಗೊಬ್ಬರ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ರೈತ ಬಂಧು ಅಭಿಯಾನ ಯೋಜನೆಯಡಿ ಒಂದು ಎರೆ ತೊಟ್ಟಿಯನ್ನ ಸಹ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ರಂಗಾರೆಡ್ಡಿ ಅವರು ವಿಚಾರವನ್ನು ಹಂಚ್ಕೊತಿದ್ದಾರೆ. ರಂಗಾರೆಡ್ಡಿ ಅವರೇ, ತಾವು ಎಷ್ಟು ಸೈಜಿನ ಎರೆ ತೊಟ್ಟಿಯನ್ನ ಮಾಡ್ಕೊಂಡಿದ್ದೀರಿ? ನಾನು ರಂಗಾರೆಡ್ಡಿ ಅಂತ. ನಾವು ಸಗಮಕುಂಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯರಗುಂಟ ಗ್ರಾಮದಲ್ಲಿ ನಾವು ಎರೆಹುಳು ತೊಟ್ಟಿಯನ್ನ 12 ಫೀಟ್ ಉದ್ದ, 9 ಫೀಟ್ ಅಗಲ, 3 ಫೀಟ್ ಹೈಟ್, ಈ ಎತ್ತರದಲ್ಲಿ ನಾವು ಎರೆಹುಳು ತೊಟ್ಟಿಯನ್ನು ನಿರ್ಮಾಣ ಮಾಡಿದ್ವಿ. ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮೂನೆ ಅರ್ಜಿ 6 ತುಂಬಿಸಿಕೊಂಡು ಜಾಬ್ ಕಾರ್ಡ್ ಮುಖಾಂತರ ಕೂಲಿ ಕೆಲಸ ಮಾಡಿ ಈ ಎರೆಹುಳು ತೊಟ್ಟಿ ಘಟಕವನ್ನು ನಿರ್ಮಾಣ ಮಾಡಿಕೊಂಡು. ಹೇಗೆ ತಮಗೆ ಕೂಲಿ ಘಟಕ ವೆಚ್ಚ ಎಷ್ಟು ಸಿಕ್ತು ತಮಗೆ? ಸಾಮಾನ್ಯ ಜನರು ಕೂಲಿ ಘಟಕ ಅಂತಂದು 7,000 ಸಿಕ್ಕಿದೆ. BOC ಅಂತ 16,000 ಬರ್ತಾ ಇದೆ ಅಂತ ಪಂಚಾಯತಿ PDO ಅಥವಾ ಟೆಕ್ನಿಕಲ್ JEE ತಿಳಿಸಿದ್ದಾರೆ. ಸಾಮಗ್ರಿ ವೆಚ್ಚ? ಸಾಮಗ್ರಿ ವೆಚ್ಚ. ಹೇಗೆ ರಂಗಾರೆಡ್ಡಿ ಅವರೇ, ಎರೆಗೊಬ್ಬರ ಉತ್ಪಾದನೆ ಯಾವ ರೀತಿ ಮಾಡ್ಬೇಕಂತಕ್ಕಂಥದ್ದು ಮಾಹಿತಿ ತಮಗೆ ಗೊತ್ತಿದೆ, ಹೇಗೆ ಮಾಡಬೇಕು ಅಂತಕ್ಕಂಥದ್ದು? ಹೇಗೆ ಮಾಡ್ಬೇಕಂದ್ರೆ ಫಸ್ಟ್ 1ನೇ ಪದರದಲ್ಲಿ ಬರೀ ಕಸ ಕಡ್ಡಿ ಹೊಲದಾಗಿದ್ದು ಕೊಳತ ಪ್ರದೇಶ ಇದ್ದು ಗೊಬ್ಬರವನ್ನು ಹಾಕ್ಬೇಕು ಸರ್. ಫಸ್ಟ್ ಎಂಡೆ ಗೊಬ್ಬರ 2ನೇ ಪದ ಹಾಕ್ಬೇಕು ಸರ್. 3ನೇ ಪದರದಲ್ಲಿ ಗೋಮೂತ್ರ ಅಥವಾ ಗಂಜಲ ಹಾಕ್ಬಹುದು ಸರ್. ಮತ್ತೆ ಆಮೇಲೆ ಹಸಿ ಗೊಬ್ಬರನು ಹಾಕ್ಬಹುದು. ಅದ್ರ ಎಲ್ಲ ಕೊಳತ ಮೇಲೆ ಸ್ವಲ್ಪ ಒಂದು 15 ದಿನ ಆದ್ಮೇಲೆ ಹುಳ ಬಿಡ್ಬೇಕು ಸರ್. ಎರೆಹುಳ ಬಿಟ್ಟಿದ್ಮೇಲೆ ಸ್ವಲ್ಪ ನೀರು ಬಿಡ್ತಾ ಇರ್ಬೇಕು ಸರ್, ಡೈಲಿ ಸರ್, ಡೈಲಿ ಆಗ್ಲಿ ವಾರಕ್ಕೆ 2 ಬಿಡ್ತಾ ಇರ್ಬೇಕು ಸರ್. ನೀರು ಸ್ವಲ್ಪ ಚಿಮ್ಕಿಸ್ತಾ ಇರ್ಬೇಕು, ಹಸಿ ಇರ್ಬೇಕು ಅಂತೀರಿ? ಹಸಿ ಇದ್ರೇನೆ ಹುಳ ಬದುಕ್ತಾರೆ ಸರ್. ಈಗಾಗಲೇ ಎರೆಗೊಬ್ಬರ ಉತ್ಪಾದನೆ ಮಾಡ್ತಾ ಇದ್ದೀರಿ ನೀವು? ಹಾ, ಮಾಡ್ತಾ ಇದ್ದೀವಿ ಸರ್. ಹೇಗೆ ಬಳಸ್ತಾ ಇದ್ದೀರಿ ಎರೆಗೊಬ್ಬರವನ್ನ, ಯಾವ ಬೆಳೆಗೆ ಹಾಕ್ತೀರಿ, ಹೇಗೆ ಹಾಕ್ತಾ ಇದ್ದೀರಿ ಹೇಳಿ ಸ್ವಲ್ಪ ಸರ್. ಈಗ ನನ್ನ ಹೊಲದಲ್ಲಿ ಅಂದ್ರೆ ಮೋಸಂಬಿ ಮಾವು ಇದೆ ಸರ್, ಕೆಲವೊಂದು ತೋಟಗಾರಿಕೆ, ಹತ್ತಿ ಬೆಳೆಗೆ, ಶೇಂಗಾ ಬೆಳೆಗೆ, ಮತ್ತೆ ತೊಗರಿ ಬೆಳೆಗೂ ಹಾಕ್ತೀವಿ ಸರ್. ಹಾಕ್ತಾ ಇದ್ದೀರಿ, ಎಷ್ಟೆಷ್ಟು ಕೊಡ್ತೀರಿ ಎಲ್ಲ ಗಿಡಗಂಟಿಗಳಿಗೆ, ಒಂದೊಂದು ಗಿಡಕ್ಕೆ ಎಲ್ಲ? ಸರ್ ಎಕರೆಗೆ 1 ಟನ್ ಕೊಡ್ಬೋದು ಸರ್. 1 ಟನ್. ಈಗ ಎರೆಗೊಬ್ಬರ ಮೊದಲು ಉದ್ಯೋಗ ಖಾತ್ರಿ ಯೋಜನೆ ಒಂದು ಕಿಂತಲೂ ಮುಂಚೆನೂ ತಾವು ಉತ್ಪಾದನೆ ಮಾಡ್ತಾ ಇದ್ರಿ? ಮಾಡ್ತಿದ್ವಿ ಸರ್. ಸ್ವಂತ ಅಂದ್ರೆ ತಿಪ್ಪೆ ಗೊಬ್ಬರನೇ ಜಾಸ್ತಿ ಮಾಡಿ ಅವಲಕ್ಕೆ ಹಾಕ್ತಿದ್ವಿ. ಈಗೇನಂದ್ರೆ ಈಗ ನಮ್ಮ ಜಿಲ್ಲಾ ಪಂಚಾಯತ್ ರಾಯಚೂರು, ತಾಲೂಕ್ ಪಂಚಾಯತ್ ರಾಯಚೂರು, ಗ್ರಾಮ ಪಂಚಾಯತ್ ಸಗಮಕುಂಟ ವ್ಯಾಪ್ತಿಯಿಂದ ನಮ್ಗೆ ಎರೆಹುಳ ತೊಟ್ಟಿ ಮಾಹಿತಿ ಚೆನ್ನಾಗಿ ರೈತ ಬಂಧು ಅಭಿಯಾನದ ಯೋಜನೆ ಅಡಿಯಲ್ಲಿ 2021-22 ಸಾಲಿನ ಈ ತೊಟ್ಟಿಗಳು ಸಣ್ಣ ರೈತರಿಗೆ, ಪ್ರತಿಯೊಂದು ರೈತರಿಗೆ ನಮ್ಮ ಗ್ರಾಮದಲ್ಲಿ ಏನಿಲ್ಲ ಅಂದ್ರೆ ಒಂದು 30 ತೊಟ್ಟಿ ಪ್ರೋಗ್ರೆಸ್ ಮಾಡಿದ್ದಾರೆ ಸರ್ ರೈತರು. ನಮ್ಮಿಂದ ಸ್ವಲ್ಪ ತಿಕ್ಕೊಂಡು ಜನರಿಗೂ ಏನಂದ್ರೆ ಈ ಗೊಬ್ಬರ ರೇಟ್ ಜಾಸ್ತಿ ಆಗ್ಬಿಟ್ಟು ಸರ್ಕಾರಿ ಗೊಬ್ಬರ ತುಟ್ಟಿ ಆಗ್ತಾ ಇದೆ ಬಹಳಷ್ಟು. ಒಂದು ಚೀಲ ಗೊಬ್ಬರ 1300-1700 ರೂಪಾಯಿ ಮಾರ್ಕೆಟ್ ನಡ್ತಾ ಇದೆ. ಇದು 1 ಟನ್ ಮಾಡಬಹುದು ಸರ್. ಮನೆಯಲ್ಲಿ ಇದಕ್ಕೆ ಮುಖ್ಯವಾಗಿ ಕಸ ಕಡ್ಡಿ ಬೇಕು. ಹೊಲದಲ್ಲಿ ಬಂದಂತ ಕಸ ಕಡ್ಡಿ ಏನೇನು ಉಪಯೋಗ ಮಾಡಿದ್ರಿ? ಯಾವ್ಯಾವ ಕಸ ಕಡ್ಡಿಗಳನ್ನ ಹಾಕ್ತಿರ? ಇದೇ ಸರ್, ನಮ್ದು ಭತ್ತ ಕೊಯ್ದಿದ್ನೆಲ್ಲ, ತೊಗರಿ ಕಟ್ಟಿಗೆ, ಶೇಂಗಾ ಹತ್ತಿ ಕಟ್ಟಿಗೆ, ಇಂಥವೆಲ್ಲ ನಾವು ಸುಡಬಾರ್ದು ಸರ್ ಹೊಲದಲ್ಲಿ. ಹೊಲ ಸುಟ್ಟು ಅಂತಂದ್ರೆ ಅದು ನಮ್ಮ ತಾಯಿ ಭೂತಾಯಿನೇ ಸುಟ್ಟಂಗ. ಆ ಗೊಬ್ಬರನ ಹಂಗೆ ಉಳಿಸ್ಕೊಂಡು ಎರೆಹುಳ ಬಿಟ್ಕೊಂಡು ಗೊಬ್ಬರ ಬಳಸ್ಕೊಂಡ್ರೆ ನಮ್ಮ ಬೆಳೆ ಚೆನ್ನಾಗಿರ್ತದೆ. ಎಷ್ಟು ಉತ್ಪಾದನೆ ಆಗತ್ತೆ ನಿಮ್ಗೆ ಗೊಬ್ಬರ, ಎರೆಹುಳು ಗೊಬ್ಬರ ಒಂದು ವರ್ಷಕ್ಕೆ ಎಷ್ಟು ತೆಗಿತಾ ಇದ್ದೀರಿ? ನಾನು ಒಂದು 4 ಟನ್ನಲ್ಲಿಂದ 3 ಟನ್ ತೆಗಿತಾ ಇದ್ದೀರಿ? ಎರೆಹುಳು ಗೊಬ್ಬರ ಪ್ಲಸ್ ತಿಪ್ಪೆ ಗೊಬ್ಬರ. ಹೇಗೆ ಎರೆಗೊಬ್ಬರ ಈ ತಿಪ್ಪೆ ಗೊಬ್ಬರಕ್ಕಿಂತಲೂ ಬಹಳ ಚೆನ್ನಾಗಿ ಬೆಳೆ ಬರ್ತದಂತೀರಿ? ಯಾಕಂದ್ರೆ ತಿಪ್ಪೆ ಗೊಬ್ಬರ ಕೊಟ್ರೆ ಫಲವತ್ತಾದ ಭೂಮಿ ಇರ್ತದೆ ಸರ್, ಭೂಮಿ ಹಾಳಾಗಿಲ್ಲ ಸರ್. ಇದು ರಾಸಾಯನಿಕ ಗೊಬ್ಬರ ಕೊಟ್ರೆ 1-6 ತಿಂಗಳದಾಗೆ ಭೂಮಿ ಹಾಳಾಗುತ್ತೆ ಸರ್, ಬೆಳೆನೂ ಬರ, ಹುಳ ಜಾಸ್ತಿ ಬರ್ತಾ ಇದೆ. ನಮ್ಮ ಎರೆಹುಳ ಗೊಬ್ಬರ ಕೊಟ್ರೆ ರೋಗ ಬರಲ್ಲ ಸರ್. ಬಹಳಷ್ಟು ಮಂದಿ ಎರೆಗೊಬ್ಬರವನ್ನ ಕೊಂಡ್ಕೊಂಡ್ಬಂದು ಹಾಕ್ತಾ ಇದ್ದಾರೆ, ಏನಂತಿರ್ತಾವ್? ಕೊಂಡ್ಕೊಂಡ್ಬಂದು ಹಾಕುದು ರೈತರಿಗೆ ಯಾವ ಸರ್? ಅವ್ರಿಗೆ ರೈತರಿಗೆ ಕೆಲವೊಬ್ಬರಿಗೆ ಮಾಹಿತಿ ಇಲ್ಲ ಸರ್, ಅದರಲ್ಲಿಂದ ಅವ್ರು ಕೊಂಡ್ಕೊಂಡ್ಬಂದು ಹಾಕಂತಾರೆ ಸರ್. ನಮ್ಮಲ್ಲಿ ಇಟ್ಕೊಂಡು ನಾವೇ ತಯಾರು ಮಾಡಿಕೊಂಡು ಸ್ಪೀಡ್ ಮಾಡ್ಕೋಬಹುದು ಸರ್. ಹೇಗೆ ನಿಮ್ಮ ಊರಲ್ಲಿ ಗ್ರಾಮ ಪಂಚಾಯತಿ ಒಂದು ಯೋಜನೆಯಲ್ಲಿ ಅಂದ್ರೆ ಎರೆ ತೊಟ್ಟಿಯನ್ನು ಬಹಳಷ್ಟು ಮಂದಿ ಮಾಡ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾರೆ? ಹಾ, ಮುಂದೆ ಬರ್ತಾ ಇರ್ ಸರ್. ಈಗನೂ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ನಮ್ಮ ಹಳ್ಳಿಗಳಿಗೆ ಚೆನ್ನಾಗಿ ಉಪಯೋಗ. ಪ್ರತಿಯೊಬ್ಬರು ಸಣ್ಣ ರೈತರೇ ಇದ್ದಾರೆ, ಅವರು ಸೀಡ್ ಪ್ರೊಡಕ್ಷನ್ ಹತ್ತಿನೂ ಬೆಳೀತಾ ಇದಾರಲ್ಲ, ಅಂತ ಬೆಳೆಗೆ ಸೂಕ್ತ ಮಾಹಿತಿಯಿಂದ ಎರೆಹುಳ ಗೊಬ್ಬರ ಆಗಿದೆ ಸರ್. ಎಷ್ಟು ದಿನದಲ್ಲಿ ಎರೆಗೊಬ್ಬರ ಉತ್ಪಾದನೆ ಆಗುತ್ತೆ ಹುಳ ಬಿಟ್ಟ ಮೇಲೆ? ಹುಳ ಬಿಟ್ಟ ಮೇಲೆ ಏನಿಲ್ಲಂದ್ರೆ ಒಂದು 2-3 ತಿಂಗಳ ಒಳಗಡೆ ತೆಗಿಬಹುದು. ತೆಗೆದ್ಬಿಡ್ತೀವಿ. ಹೇಗೆ ನೀವು ಸಂಗ್ರಹ ಮಾಡಿ ಕೊಡ್ತಾರೆ ಚೀಲದಲ್ಲಿ ತುಂಬಿ ಗೊಬ್ಬರವನ್ನ ಸರ್? ಹುಳ ಒಂದ್ ಕಡೆ ಮತ್ತೆ ಗೊಬ್ಬರ ಒಂದ್ ಕಡೆ ಇಟ್ಬಿಟ್ಟು ಅವಶ್ಯಕತೆ ಬೆಳೆ ಬಂದಾಗ ಟೈಮ್ಗೆ ಆಗ್ಬೇಕು ಸರ್. ಅದು ಹೇಗೆ ಅನಿಸ್ತದೆ ಯೋಜನೆ ಬಗ್ಗೆ, ರೈತ ಬಂಧು ಒಂದು ಅಭಿಯಾನ ಯೋಜನೆ ಬಗ್ಗೆ ಏನ್ ಅನ್ಸತ್ ನಿಮ್ಗೆ ಸರ್? ಮೊದ್ಲು ಏನಂತಂದ್ರೆ ನಾವು ಪ್ರತಿಯೊಂದು ಆಫೀಸ್ಗೂ ಅರ್ಜಿ ಕೊಟ್ಟರು, ಎರೆಹುಳ ತೊಟ್ಟಿ ಕೊಡ್ರಿ ಅಂದ್ರು 1-2 ಕೊಡ್ತಾ ಇದ್ರು ಸರ್. ಈಗ ಪಂಚಾಯತ್ ಮಟ್ಟದಲ್ಲಿ ಪ್ರೋಗ್ರೆಸ್ ಆಗಿದ್ರಿಂದ ಎಲ್ಲಾ ರೈತರಿಗೆ ಚೆನ್ನಾಗಿ ಅನುಕೂಲ ಸಿಗ್ತಾ ಇದೆ ಸರ್. ಸಣ್ಣ ರೈತರಿಗೂ ಇನ್ನೂ ಜಾಸ್ತಿ ಮಟ್ಟದಲ್ಲಿ ಬೇಕಾಗಿದೆ, ಬೇಡಿಕೆನೂ ಇದೆ ಸರ್. ಬೇಡಿಕೆ ಇದೆ. ಧನರಾಜ್ ಅವರು, ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ತಾಲೂಕಿನ ರೈತರಿಗೆ, ಯಾವ ರೀತಿ ಮನವಿಯನ್ನ ಮಾಡ್ಕೋತೀರಿ ಇದ್ರ ಒಂದು ಯೋಜನೆ ಲಾಭದ ಬಗ್ಗೆ? ಸರ್, ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಸಂಬಂಧಪಟ್ಟಂಗೆ ಈ ಒಂದು ರೈತ ಬಂಧು ಅಭಿಯಾನದಲ್ಲಿ ಏನ್ ಪ್ರಾರಂಭ ಇದೆ ಅಲ್ಲ ಸರ್, ಇದು ಮೊದಲ ಹಂತದಲ್ಲಿ ಎಲ್ಲ ಮಾಹಿತಿ ಪ್ರಚಾರ ಸಿಗ್ತಾರೆ. ಈಗೇನಂದ್ರೆ ರೈತರು ಏನೆಲ್ಲ ಬೇಕಂತ ತಮ್ಗೆ ಇಷ್ಟ ಇದೆ ಅಲ್ಲ ಸರ್, ಅದನ್ನ ಪಡ್ಕೊಳ್ಳೋಕೆ ತುಂಬಾ ಅವಕಾಶ ಇದೆ ಸರ್. ಇದನ್ನ ಎಲ್ಲ ನಮ್ಮ ತಾಲೂಕಿನ ಎಲ್ಲ ರೈತರು ಪಡ್ಕೊಳ್ಳೋಕೆ ಅನುವು ಮಾಡ್ಕೊಳ್ಳಿ. ಇದಕ್ಕೇನು ನಿಗದಿತ ದಿನಾಂಕ ಆತರ ಎಲ್ಲ ಅಷ್ಟರೊಳಗೆ ಅರ್ಜಿ ಕೊಡಬೇಕು, ಇಷ್ಟು ದಿನಾಂಕ ಒಳಗೆ ಅರ್ಜಿ ಕೊಡ್ಬೇಕಂತಕ್ಕಂಥದ್ದೇನಿಲ್ಲ ಏನಿಲ್ಲ ಸರ್. ಯಾವಾಗಬೇಕಾದ್ರೂ ಕೊಡ್ಬೋದು ಸರ್. ರೈತರು ತಮಗೆ ಇಷ್ಟ ಇತ್ತು ನಾನು ಮಾಡ್ಕೊಂತೀನಿ ಅಂತ ಇಷ್ಟ ಇತ್ತು ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ನಮ್ಮನ್ನ ಯಾರಲ್ಲಿ ಅರ್ಜಿ ಸಲ್ಲಿಸಿ ನಾನೇನಂತಂದ್ರೆ ಎರೆಹುಳ ತೊಟ್ಟಿ ಗೊಬ್ಬರ ನಿರ್ಮಾಣ ಮಾಡ್ಕೊಂತೀನಿ ಅಂತ ಬರೆದು ಕೊಟ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತಾರೆ. ತರಬೇತಿ ಅದು ಕೊಡ್ತೀರಾ ಎರೆಗೊಬ್ಬರ ಉತ್ಪಾದನೆ ಬಗ್ಗೆ? ಇಲ್ಲೆಲ್ಲ ಯಾವ ರೀತಿ ಹಾಕ್ಬೇಕು, ಯಾವ ರೀತಿ ಹುಳ ಬಿಡಬೇಕು, ಹೆಂಗೆ ಗೊಬ್ಬರ ಉತ್ಪಾದನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ? ಸರ್, ಮೊದಲನೇ ಹಂತದಲ್ಲಿ ಸರ್ ಅನುಷ್ಠಾನ ಅಂದ್ರೆ ಸರ್ ಗ್ರಾಮ ಪಂಚಾಯತಿ ಮತ್ತು ಕೃಷಿ ಇಲಾಖೆಯಿಂದ ಪ್ರತಿ ಗ್ರಾಮ ಪಂಚಾಯತಿಗೆ 25 ಎರೆಹುಳ ಗೊಬ್ಬರ ತೊಟ್ಟಿಗಳು ನಿರ್ಮಾಣ ಮಾಡ್ಬೇಕಂತೇಳಿ ಒಂದು ಆದೇಶ ಇದೆ ಸರ್. ಆ ಆದೇಶ ಅನುಸಾರ ಏನಂತಾರೆ ಸರ್, ಕೃಷಿ ಇಲಾಖೆಯಿಂದ ಪ್ರತಿ ಗ್ರಾಮ ಪಂಚಾಯತಿಗೆ 5 ಮಾಡಿದ್ದಾರೆ ಸರ್. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯಿಂದ 20 ಈ ತರ ಟಾರ್ಗೆಟ್ ಇಟ್ಕೊಂಡು ಮಾಡಿದಾಗ ಸರ್, ಈಗ ನಮ್ಮ ಒಂದು ಗ್ರಾಮ ಪಂಚಾಯತಿ ಅಡಿ ತಾಲೂಕಲ್ಲಿ 288 ಎರೆಹುಳ ಗೊಬ್ಬರ ತೊಟ್ಟಿಗಳು ನಿರ್ಮಾಣ ಮಾಡಿದೆ ಸರ್. ಮುಂದಿನ ದಿನಗಳಲ್ಲಿ ಈ ಸಂಬಂಧಪಟ್ಟ ರೈತರೇನೆ ಸದರಿ ರೈತರ ಅದರ ಸರ್, ಈ ರೈತರಿಗೆ ಎಲ್ಲರಿಗೂ ಕೃಷಿ ಇಲಾಖೆ ಮುಖಾಂತರ ಅವರಿಗೆ ತರಬೇತಿ ಆಯೋಜನೆ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ ಸರ್. ರಂಗಾರೆಡ್ಡಿ ಅವರೇ, ಎರೆಗೊಬ್ಬರ ನೀವು ಗಿಡಕ್ಕೆಲ್ಲ ಹಾಕ್ತಾ ಇದ್ದೀರಿ, ತೋಟಗಾರಿಕೆ ಮೌಸಂಬಿ ಬೆಳೆಗೆ ಇರಬಹುದು, ಬೇರೆ ಮಾವಿನ ಗಿಡಗಳಿಗೆಲ್ಲ ಹಾಕ್ತಾ ಇದ್ದೀರಿ, ಯಾವ ರೀತಿ ಗಿಡಗಳಲ್ಲಿ ಬದಲಾವಣೆ ಆಗ್ತಾ ಇದೆ, ಗೊಬ್ಬರ ಹಾಕೋದ್ರಿಂದ ಯಾವ ರೀತಿ ಬೆಳವಣಿಗೆ ಚೆನ್ನಾಗಿ ಬರ್ತಾ ಇದೆ ಅಂತಿರ್ತಾವ? ಸರ್, ಗೊಬ್ಬರ ಹಾಕಿರ್ಲಿಂದ ಗಿಡ ಗ್ರೋತ್ ಚೆನ್ನಾಗಿ ಬರ್ತಾ ಇದೆ ಸರ್, ಮತ್ತು ಗೊಬ್ಬರನು ಹಸಿರು ಜಾಸ್ತಿ ಇರ್ತಾ ಇದೆ ಸರ್, ಬಟ್ ಅದಕ್ಕೆ ರೋಗ ಕಡಿಮೆ ಬರ್ತಾ ಇದೆ ಸರ್. ತೇವಾಂಶ ಹಿಡ್ಕೋತದೆ ಎಲ್ಲ ಗಿಡ ತೇವಾಂಶ ಹಿಡ್ಕೊಂತೈತಿ, ಬಟ್ ಅದಕ್ಕೆ ರೋಗನು ಜಲ್ದಿ ಬರಲ್ಲ ಸರ್, ಬರದಿಲ್ಲ ಸರ್, ಬೆಳೆನು ಚೆನ್ನಾಗಿರ್ತದ, ಎರೆಹುಳ ಗೊಬ್ಬರದಿಂದ ತಿಂದಿದ್ದ ಆಹಾರನು ಸ್ವೀಟ್ ಇರ್ತದೆ ಸರ್. ಹೌದಾ. ಇದುವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ರೈತ ಬಂಧು ಅಭಿಯಾನ ಕುರಿತು ಈ ಒಂದು ಸಗಮುಕುಂಟ ಗ್ರಾಮ ಪಂಚಾಯತ್